ಯಾರಿಲ್ಲ. ಈ ಪಿಂಡಾಟವನ್ನು ಎದ್ದು ನಿಲ್ಲಿಸುವಂತದ್ದು ಯಾವುದು? ಅದು ಹುದು, ಅದು ಪ್ರಾಣದೇವರು. ಆದ್ದರಿಂದ ಪ್ರಾಣದೇವರನ್ನ ಹುದು ಕರೀತಾರೆ. ಅರ್ಥಾತ್ ಪ್ರಾಣದೇವರ ಪ್ರತೀಕದಲ್ಲಿರ್ತಕ್ಕ ಭಗವಂತ ಉಚ್ಛಬ್ದ ವಾಕ್ಯ. ಆಮೇಲೆ ವಾಕ್ ಗೀಹಿ, ವಾಗ್ದೇವತೆ ಭಾರತೀಯಲ್ಲಿ, ಭಾರತೀಯ ಗೀ ಅಂದ್ರೆ ಭಾರತೀಯ ಅಂತರ್ಥ. ಭಾರತೀಯಲ್ಲಿ ಇರತಕ್ಕಂತಹ ಭಗವಂತ ಗೀ ಅನ್ನೋ ಶಬ್ದದಿಂದ ವಾಕ್ಯವಾಗಿದ್ದಾರೆ. ಯಾಕೆ ಭಾರತೀಯ ಗೀ? ಪ್ರಾಣದೇವರಿಗೆ ಹುದು ಅಂದ್ರೆ ಯಾಕೆ ಅಂತ ಗೊತ್ತಾಯ್ತು ನಮಗೆ. ಭಾರತೀಯ ಆಗಿದೆ ವಾಚೋ ಹೀಗಿರ ಇತ್ಯಾಚಕ್ಷತೆ, ಇದನ್ನ ನಾವು ಹೇಳೋದೇ ಬೇಡ. ಗೀಹಿ ಅನ್ನೋದಕ್ಕೆ ಮಾತು ಅಂತರ್ಥ ಸಂಸ್ಕೃತದಲ್ಲಿ, ಭಾಷೆ ಅಂತ ಶಬ್ದ ಅಂತರ್ಥ. ಅವರು ಮಾತಿನ ದೇವತೆ, ಅದನ್ನ ಗೀಹಿ. ವಾಚೋ ಹಿ ಗಿರ ಇತ್ಯಾಚಕ್ಷತೆ, ಗಿರ ಅಂತಂದ್ರೆ ಮಾತು ಅಂತರ್ಥ ಸಂಸ್ಕೃತ. ಗೀಹಿ ಅಂದ್ರೆ ಗೀಹಿ ಅಂದ್ರೆ ಮಾತು. ಆದ್ರಿಂದ ಗೀಹಿ ಅಂದ್ರೆ ಮಾತಿನ ದೇವತೆ, ಅವರು ವಾಗ್ದೇವತೆ ಭಾರತಿ. ಹಾಗಾಗಿ ಗೀಹಿ ಅನ್ನೋದಕ್ಕೆ ಪ್ರಸಿದ್ಧವಾದ ಅರ್ಥ ಮಾತು ಅಂತ. ಮಾತಿನ ದೇವತೆ ಆಗಿರ್ತಕ್ಕಂಥ ಭಾರತಿಯಲ್ಲಿ ಗೀ ಶಬ್ದ ವಾಚ್ಯನಾದ ಭಗವಂತ ಇದ್ದಾನೆ. ಆಮೇಲೆ ಅನ್ನಂ ಥಮ್ ಅನ್ನು, ಥಮ್ ಅಂದ್ರೆ ಏನು? ಥಮ್ ಅಂದ್ರೆ ಅನ್ನ, ಫುಡ್. ಹೌದಾ, ಅನ್ನಕ್ಕೆ ಥಮ್ ತಯಾರಿಸು. ಅದಕ್ಕೆ ಅಲ್ವ ಅತಿಥಿ ಅಂತ ಹೇಳೋದು, ತುಂಬಾ ತಿನ್ನುವರು ಅತಿಥಿ ಅಂತ ಹೇಳೋದು. ಅಲ್ಲಿ ಸಾಗ ಅನ್ನ ಅಂತ ಬಂದ ಅತಿಥ, ತುಂಬಾ ತಿನ್ನುವರು, ಹೊಟ್ಟೆ ತುಂಬಾ ಹಸಿದು ಬಂದವರು ಅತಿಥಿಗಳು ಅಂತ. ಅಂದ್ರೆ ಥಮ್ ಅನ್ನಂ, ಯಾಕೆ ಅಂದ್ರೆ ಅನ್ನೇಹೀದಂ ಸರ್ವಂ ಸ್ಥಿರಂ. ಥಾ ಅಂದ್ರೆ ಇರುವಂತದ್ದು, ಥಾ ಏನಿದೆ ಬದುಕೇ ಅನ್ನದಲ್ಲಿದೆ, ಅನ್ನದಿಂದ ಬದುಕುವುದು. ಅದರಿಂದ ಅನ್ನದಲ್ಲಿ ಬದುಕು ಸ್ಥಿರವಾಗಿದೆ, ಅದರಿಂದ ಅನ್ನಥ, ಅನ್ನದಲ್ಲಿ ಇರತಕ್ಕ ಭಗವಂತ ಶಬ್ದವಾಚ್ಯ. ಹೀಗೆ ಉದ್ಗೀಥ ಅಂದ್ರೆ ಪ್ರಾಣದೇವರಲ್ಲಿ, ಭಾರತಿಯಲ್ಲಿ ಮತ್ತು ಅನ್ನದಲ್ಲಿ. ಅನ್ನ ಅಂದ್ರೆ ಅನ್ನದೇವತೆ, ಅನ್ನದೇವತೆ ಮೂಲತಃ ಚತುರ್ಮುಖ. ಆಮೇಲೆ ಅನ್ನದೇವತೆ ಸೋಮ, ಚಂದ್ರ, ಇವರು ಅನ್ನದೇವತೆಗಳು. ಅನ್ನದೇವತೆಯಲ್ಲಿ, ಭಾರತಿಯಲ್ಲಿ, ಪ್ರಾಣದೇವರಲ್ಲಿ ಮತ್ತು ಅನ್ನದಲ್ಲಿ ಸನ್ನಿಹಿತನಾಗಿರ್ತಕ್ಕಂಥ ಭಗವಂತ ಉದ್ಗೀತ ಶಬ್ದವಾಚ್ಯ. ಇದೊಂದು ಉದ್ಗೀತದ ಉಪಾಸನೆ. ಒಂದು ಶಬ್ದದಲ್ಲಿ ಎಷ್ಟೆಷ್ಟು ಬಗೆಯ ಉಪಾಸನೆಗಳನ್ನ ಪ್ರಾಚೀನ ಮಾಡ್ತೀವಿ. ಅವರಿಗೆ ಒಂದು ಶಬ್ದ ಉದ್ಗೀತ ಅಂತ ಒಂದು ಶಬ್ದ ಸಿಕ್ಕಿದರೆ ಅದನ್ನು ಯಾವ್ಯಾವ ಬಗೆಯಲ್ಲಿ ಭಗವಂತರಲ್ಲಿ ಅದನ್ನು ಅನುಸಂಧಾನ ಮಾಡಬೇಕು ಅನ್ನೋದು ಮುಖ್ಯ. ಇದು ಒಂದಾಯಿತು. ಅಷ್ಟೇ ಅಲ್ಲ, ಆದ್ರೂ ಮತ್ತೆ ಯೌರೇವ ಮುದು ಅಂತರಿಕ್ಷಂಗಿ, ಅಂತರಿಕ್ಷಂಗಿ ಪೃಥ್ವೀಥಮ್. ಇನ್ನೊಂದು ರೀತಿಯಿಂದ ಭೂಹುಗುವಹ ಸ್ವಹ, ಮೂರು ಲೋಕದಲ್ಲಿ ತುಂಬಿರತಕ್ಕಂಥ ಭಗವಂತನೇ ಉದ್ಗೀತ. ಉದು ಅಂದ್ರೆ ಎಲ್ಲಕ್ಕಿಂತ ಉದು ಎತ್ತರದಲ್ಲಿರತಕ್ಕಂಥದ್ದು ಸ್ವರ್ಗ. ಗೀ ಅಂದ್ರೆ ಅಂತರಿಕ್ಷಂ, ಆಕಾಶವೇ ಗೀ. ಪೃಥ್ವಿಯೇ ಥ, ಹಾಗಾದ್ರೆ ಪೃಥ್ವಿಯಲ್ಲಿ ಇರತಕ್ಕ ಭಗವಂತ ಥ, ಅಂತರಿಕ್ಷದಲ್ಲಿ ಇರತಕ್ಕಂಥ ಭಗವಂತ ಗೀ, ಸ್ವರ್ಗದಲ್ಲಿ ಇರತಕ್ಕಂಥ ಅಂದ್ರೆ ಭೂಗುವ ಸ್ವಹ, ಮೂರು ಲೋಕಗಳಲ್ಲಿ ಇರತಕ್ಕ ಭಗವಂತನೇ ಉದ್ಗೀತ ಅಂತ. ಯಾಕೆ ಅಂದ್ರೆ ಅಂದ್ರೆ ಸ್ವರ್ಗ ಯಾಕೆ ಉದ್ದು? ಸ್ವರ್ಗದ ಹತ್ತಿಂದಲೇ ಭೂಮಿಯಲ್ಲಿ ಇರ್ತದೆ ಜೀವಜಾತ ಉದ್ದಿಷ್ಟ. ಸ್ವರ್ಗದಿಂದ ಅವರು ನಮಗೆ ಮಳೆ ಕಲಿಸಿದ್ರೆ ಇಲ್ಲಿಗೆ, ಇಲ್ಲಿ ಚಿಗುರು ಉದ್ದಿಷ್ಟತೆ, ಬೆಳೆ ಮೇಲಕ್ಕೆ ಬರುತ್ತೆ. ಅದರಿಂದ ಇಲ್ಲಿ ಯಾವುದಾದ್ರೂ ಮೇಲಕ್ಕೆ ಬರಬೇಕಾದ್ರೆ ಮೊದಲು ಅಲ್ಲಿಂದ ಕೆಳಕ್ಕೆ ಬರಬೇಕು. ಅದಕ್ಕೋಸ್ಕರ ಯುಲೋಕವನ್ನು ಉದ್ದು, ಮತ್ತೆ ಎಲ್ಲಕ್ಕಿಂತ ಉದ್ದು ಎತ್ತರದಲ್ಲಿ ಇರುವ ಪದು. ಅಂತರಿಕ್ಷ ಗೀ, ಗೀ ಅಂದ್ರೆ ಆಕಾಶ. ಯಾಕೆ ಅಂದ್ರೆ ಗೀ ಅಂದ್ರೆ ಮಾತು, ಮಾತು ಅಂದ್ರೆ ಶಬ್ದ, ಶಬ್ದವಾಗಿರುವುದು ಆಕಾಶವೇ, ಆಕಾಶದ ಗುಣ ಅದು. ಅದರಿಂದ ಆಕಾಶವೇ ಗೀ. ಆ ಗೀ ಶಬ್ದವಾಚ್ಯನಾಗಿರ್ಬೇಕು ಅಂತ ಅಂತರಿಕ್ಷದಿದ್ದಾರೆ. ಆಮೇಲೆ ಪೃಥ್ವಿ ಥಮ್, ಭೂಮಿಯೇ ಥ ಅಂತಂದ್ರೆ ಯಾಕೆಂದ್ರೆ ಅದರಲ್ಲೇ ನಾವು ಸ್ಥಿರರಾಗಿರು, ಥ ಭೂಮಿಸ್ಥರು ನಾವು, ಅದರಿಂದ ಭೂಮಿ ಥ. ಹೀಗೆ ಭೂಮಿಯಲ್ಲಿ ಇರತಕ್ಕಂತಹ ಭಗವಂತ ಭೂಮಿಗೆ ಸ್ಥಿತಿ ಕಾರಣನಾಗಿ ಶಬ್ದವಾಚ್ಯನಾಗಿದ್ದಾನೆ. ಅಂತರಿಕ್ಷದಲ್ಲಿ ಇರತಕ್ಕ ಭಗವಂತ ಅಂತರಿಕ್ಷದಲ್ಲಿ ಶಬ್ದಗಳನ್ನ ಸೃಷ್ಟಿ ಮಾಡತಕ್ಕಂತ ಗುಣವನ್ನು ಕೊಟ್ಟು ಈ ಶಬ್ದವಾಚ್ಯನಾಗಿದ್ದಾನೆ. ಸ್ವಹ ಸ್ವರ್ಗದಲ್ಲಿ ಇರತಕ್ಕ ಭಗವಂತ ಎಲ್ಲರ ಉತ್ಥಾಪಕನಾಗಿ ಉಚ್ಛಬ್ದವಾಚ್ಯನಾಗಿದ್ದಾನೆ. ಹೀಗೆ ಉದ್ಗೀತ ಅಂದ್ರೆ ಪೂರ್ವ ಸ್ವಹಗಳಲ್ಲಿ ತುಂಬಿರುವ ಭಗವಂತ. ಅಷ್ಟೇ ಅಲ್ಲ, ಈ ಮೂರು ಲೋಕಗಳಲ್ಲಿ ಮೂರು ಪ್ರತೀಕಗಳಿವೆ. ಭೂಮಿಯಲ್ಲಿ ಭಗವಂತನನ್ನು ಅಗ್ನಿ ಪ್ರತೀಕದಲ್ಲಿ ಉಪಾಸನೆ, ಅಂತರಿಕ್ಷದಲ್ಲಿ ಭಗವಂತನನ್ನು ವಾಯು ಪ್ರತೀಕದಲ್ಲಿ ಉಪಾಸನೆ, ಸ್ವರ್ಗದಲ್ಲಿ ಭಗವಂತನನ್ನು ಸೂರ್ಯ ಪ್ರತೀಕದಲ್ಲಿ ಉಪಾಸನೆ. ಇದು ಮೂರು ಪ್ರತೀಕಗಳಿವೆ. ಅದನ್ನು ಹೇಳಿದ್ರು ಆದಿತ್ಯ ಏವ ಉದು, ಆಮೇಲೆ ವಾಯುರೇವ ಗೀ, ಅಗ್ನಿ ಅಗ್ನಿ ವಾಯು ಗೀ, ಅಗ್ನಿ ಥಮ್, ಅಗ್ನಿ ವಾಯು ಆದಿತ್ಯ, ಸೂರ್ಯನೇ ಉದು. ಯಾಕೆಂದ್ರೆ ಸೂರ್ಯನೇ ನಮ್ಮ ಇಲ್ಲಿ ಪ್ರಾಣಶಕ್ತಿಯನ್ನು, ಸೋಲಾರ್ ಎನರ್ಜಿಯನ್ನು ಭೂಮಿಗೆ ಕಳಿಸಿ ಇಲ್ಲಿಯ ಬದುಕಿನ ಉತ್ಥಾನಕ್ಕೆ ಕಾರಣ. ಅದರಿಂದ ಸೂರ್ಯನಲ್ಲಿರತಕ್ಕಂಥ ಭಗವಂತ ಉದ್ದು. ವಾಯು ಹೋಗಿ ಆಕಾಶದಲ್ಲಿ ಗಾಳಿ ಸಂಚರಿಸಿದ್ರೆ ಮಾತು ಕೇಳಿಸೋದಿಲ್ಲ. ಅದರಿಂದ ಮಾತು ಕೇಳಿಸುವಂತಹ ಶಕ್ತಿಯಾಗಿ ವಾಯುದೇವರಿಗೆ ಭೂಮಿಯೇ ಅಗ್ನಿ ತಮ್ಮ ಈ ಭೂಮಿಯಲ್ಲಿರ್ತಕ್ಕಂತಹ ಅಗ್ನಿ ಅದು ತಮ್ಮ ಪದದಲ್ಲೇ ಸ್ಥಿತ ಪ್ರಾಣಶಕ್ತಿ ಇರುವುದಲ್ಲಿ. ಒಳಗಿನಿಂದ ಅಗ್ನಿ ಇದ್ರೆ ನಾವು ಪಾಕ ಮಾಡುತ್ತಿರ್ತೇವೆ, ಒಳಗಿನಿಂದ ಅಗ್ನಿ ಪಚನ ಮಾಡುತ್ತದೆ. ಅದರಿಂದ ಅಗ್ನಿಯಿಂದಲೇ ಬದುಕು ಸ್ಥಿತವಾಗಿದೆ. ಅದರಿಂದ ಅಗ್ನಿ ತಮ್ಮ ಹೀಗೆ ಅಗ್ನಿ ವಾಯು ಆದಿತ್ಯ ಮೂರು ಪ್ರತೀಕದಲ್ಲಿ ಉಪಾಸ್ಯನಾದ ಭಗವಂತನೇ ತಮ್ಮ ಉದ್ಗೀತ. ಹೀಗೆ ಮೂರು ಲೋಕಗಳಲ್ಲಿ ಮತ್ತು ಮೂರು ಪ್ರತೀಕದಲ್ಲಿ ಇರತಕ್ಕಂತಹ ಭಗವಂತನೇ ಮೂರು ವೇದಗಳಿಂದ ವಾಕ್ಯನಾದ. ಅದನ್ನೇನಾಯ್ತು, ಸಾಮ ವೇದ ಏವ ಉದ್ ಯಜುರ್ವೇದ ಏವ ಯಜುರ್ವೇದೋಗಿ ಆಮೇಲೆ ಋಗ್ವೇದ ಸಾಮವೇದವೇ ಉದು. ಯಾಕೆಂದ್ರೆ ಅದು ಸಾಮವೇದ ಅನ್ನೋದು ಭಗವಂತನನ್ನ ಬಹಳ ವೇದ ಉತ್ಥಾಪಯತಿ. ವೇದಾನಾಂ ಸಾಮವೇದೋಸ್ಮಿ ಅಂತ ಗಾನಕ್ಕೆ ಬಹಳ ಬಹಳ ಬೇಗ ಪ್ರಸನ್ನನಾಗ್ತಾನೆ ಭಗವಂತನನ್ನ. ಬಹಳ ಬೇಗ ನಮ್ಮ ಕಡೆಗೆ ಕರೆದು ತರತಕ್ಕಂತಹ ವೇದ ಸಾಮವೇದ. ಆಮೇಲೆ ಯಜುರ್ವೇದ ಗೀ ಅದು ವಚನ ರೂಪ, ಈ ಮಾತಿನ ರೂಪ, ವಾಕ್ಯ ರೂಪವಾಗಿದೆ ಯಜುರ್ವೇದ ಗೀ. ಋಗ್ವೇದ ಅನ್ನೋದು ವಿಶೇಷವಾಗಿ ಮಾತೆ ಆಗಿದ್ರು, ಅದರಲ್ಲಿ ಭಗವಂತನ ಗುಣವನ್ನು ಗಾನ ಮಾಡತಕ್ಕ ಮೇಲೆ ನೋಡಕ್ಕೆ ಕೂಡ ಭಗವಂತನ ಗುಣವನ್ನು ಗುಣಗಳು ಎಲ್ಲಿ ಸ್ಥಿತವಾಗಿದ್ದಾವೋ ಅರ್ಥ ಮಾತ್ರ. ಅದರಿಂದ ಋಗ್ವೇದ ಥ, ಹಾಗಾದ್ರೆ ಋಗ್ವೇದದಲ್ಲಿ ಇರತಕ್ಕಂತಹ ಭಗವಂತ ಥ, ಯಜುರ್ವೇದದಲ್ಲಿ ಇರತಕ್ಕಂತಹ ಭಗವಂತ ಗಿ, ಸಾಮ್ಯದಲ್ಲಿ ಇರತಕ್ಕಂತಹ ಭಗವಂತ ಉತು. ಹಾಗಾಗಿ ಉತು ಗಿ ಥ ಅಂದ್ರೆ ವೇದತ್ರಯ ಪ್ರತಿಪಾದ್ಯ, ಉತು ಗಿ ಥ ಅಂದ್ರೆ ಅಗ್ನಿವಾಯು ಆದಿತ್ಯರಲ್ಲಿ ಸನ್ನಿಹಿತನಾದ, ಉತು ಗೀತ ಅಂದ್ರೆ ಊರ್ಪುವ ಸ್ವಹದಲ್ಲಿ ಇರತಕ್ಕಂತಹ ಭಗವಂತ. ಹೀಗೆ ಮೂರು ಲೋಕಗಳಲ್ಲಿ, ಮೂರು ವೇದಗಳಲ್ಲಿ, ಮೂರು ಕಾಲಗಳಲ್ಲಿ, ಮೂರು ಪ್ರತೀಕಗಳಲ್ಲಿ ತುಂಬಿರತಕ್ಕಂತಹ ಭಗವಂತನೇ ಉದ್ಗೀತ ಶಬ್ದವಾಕ್ಯ. ದುಗ್ಧೇ ಅಸ್ಮೈ ವಾದ ದೋಹಂ ಯೋ ವಾಚೋ ದೋಹ ಅನ್ನವಾನ್ ಅನ್ನಾದೋ ಭವತಿ ಯೇದಾನ್ಯೇವಂ ಉದ್ಗೀತಾಕ್ಷರಾಣಿ ವೇದ. ಹೀಗೆ ಉದ್ಗೀತದ ಅಕ್ಷರಗಳನ್ನ, ಉದ್ಗೀತಾದ ಮೂರು ಅಕ್ಷರಗಳಿಂದ ಭಗವಂತನ ಮೂರು ಅಕ್ಷರ ರೂಪಗಳನ್ನ, ನಾಶರಹಿತವಾದ ಮೂರು ರೂಪಗಳನ್ನ ಯಾರು ಉಪಾಸನೆ ಮಾಡ್ತಾರೆ? ದುಃಖೇ ಅಸ್ಮೈ ವಾಗ್ ದೋಹಂ, ವಾಗ್ದೇವತೆ ಅವನಿಗೆ ದೋಹವನ್ನ ಹಾಲನ್ನ, ವಾಗ್ ಅಂತ ಅನ್ನೋದು ಕಾಮಧೇ ಹೊಂದಿದ್ರು, ಅದು ಬೇಕಾದಷ್ಟು ಹಾಲು ಕೊಡುತ್ತೆ. ದೋಹಂ ದುಃಖೆ ಬೇಕಾದಷ್ಟು ಹಾಲು ಕೊಡುತ್ತೆ ಅಂದ್ರೆ ವಾಗ್ದೇವತೆ ಪ್ರಸನ್ನರಾಗಿ ಅವನು ಬಯಸಿದ ಅಭೀಷ್ಟವನ್ನು ಕೊಡ್ತಾರೆ ಕಾಮಧೇನುಗಳಂತೆ. ಏನು ಫಲ ಯೋ ವಾಚೋ ದೋಹ, ವಾಕಿನ ಹಾಲು ಯಾವುದೋ ಅದು ಯಾವುದಂದ್ರೆ ಬಯಸಿದ್ದು. ವಾಗ್ದೇವತೆ ಪ್ರಸನ್ನರಾದ್ರೆ ಅವರು ಬಯಸಿದಂತಹ ಅಭೀಷ್ಟ ಫಲವನ್ನು ಪಡೆಯುತ್ತಾರೆ. ಅಷ್ಟೇ ಅಲ್ಲ, ಅನ್ನವಾನನ್ನಾದೋ ಭವತಿ, ವಾಗ್ದೇವತೆಯ ಅನುಗ್ರಹದಿಂದ ಎಲ್ಲವನ್ನೂ ಪಡೆಯುತ್ತಾರೆ, ಅಂತರಂಗದ ಸಂಪತ್ತನ್ನು. ಅಷ್ಟೇ ಅಲ್ಲ, ಅನ್ನವಾನ ಅನ್ನಾದ ಲೌಕಿಕವಾಗಿ ಕೂಡ ಅನ್ನ ಉಳ್ಳವನಾಗ್ತಾರೆ, ಅನ್ನ ಉಳ್ಳವನಾಗ್ತಾರೆ, ಎರಡು ಬೇರೆ ಬೇರೆ. ಅನ್ನವಾನ ಅಂದ್ರೆ ಬೇಕಾದಷ್ಟು ಅನ್ನ ದಾನ, ಇನ್ನೊಬ್ಬರಿಗೆ ದಾನ ಮಾಡುವಷ್ಟು ಅನ್ನ ಸಂಪತ್ತಿ. ಆಮೇಲೆ ಅನ್ನ ಆಧಾರ ಅಂದ್ರೆ ಅನ್ನವನ್ನು ತಿನ್ನುವ ಶಕ್ತಿ. ಎಷ್ಟೋ ಮಂದಿ ಅನ್ನ ಇದೆ ತಿನ್ನಬಾರದು ಅಂತ ಡಾಕ್ಟರು. ಅಲ್ಲ, ಅನ್ನಾರಹ ಭೋಜನ ಶಕ್ತಿ, ತಾನು ಭೋಗಿಸುವವನಾಗ್ತಾನೆ, ಇನ್ನೊಬ್ಬರಿಗೆ ಬೇಕಾದಷ್ಟು ಭೋಗಗಳನ್ನು ಕೊಡುವನಾಗ್ತಾನೆ. ಆ ರೀತಿ ಅನ್ನವಾನ ಅನ್ನಾರಹ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ವಿದ್ಯಾರ್ಥಿಗಳು ಒಬ್ಬ ಜ್ಞಾನಿಯ ಮನೆಯಲ್ಲಿ ಬಂದು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಬೇಕಾಗಿದ್ರೆ ಅವರಿಗೆ ತುಂಬಾ ವಿದ್ಯಾರ್ಥಿಗಳು ಬರಬೇಕು, ತಿನ್ನಿಸು. ಇದಕ್ಕೋಸ್ಕರ ಮನೆ ತುಂಬಾ ಸಂಪತ್ತು ಇರಲಿ, ಹಾಲು ಬೆಣ್ಣೆ ಅನ್ನ ಮೊಸರು ಇರಲಿ, ಅನ್ನವಾನ್ ಅನ್ನಾರ್ಹ ಭವತಿ. ಇದು ಇಷ್ಟೇ ಅಲ್ಲ, ಅನ್ನವಾನ್ ಅಂತಂದ್ರೆ ಮನಸ್ಸಿನ ಅನ್ನ, ದೇಹದ ಅನ್ನ ನಾನು ಹೇಳಿದ್ದು, ಇನ್ನೊಂದು ಮನಸ್ಸಿನ ಅನ್ನ. ಮನಸ್ಸಿನ ಅನ್ನ ಮನಸ್ಸಿ ಫುಡ್ ಫಾರ್ಟ್ ಅಂತ ಹೇಳ್ತೇವಲ್ಲ, ಬೇಕಾದಷ್ಟು ಶಾಸ್ತ್ರ ಚಿಂತನೆ ಮತ್ತು ಅನ್ನ ಅದಹ ಅಂತ. ಕೆಲವರು ಬೇಕಾದ ಶಾಸ್ತ್ರ ಓದ್ತಾರೆ, ಜೀರ್ಣ ಆಗೋದಿಲ್ಲ ಓದಿ. ಅನ್ನ ಅದಹ ಅಂದ್ರೆ ಅವರು ಶಾಸ್ತ್ರದ ಫುಡ್ ಅನ್ನ ಎಷ್ಟು ಆಹಾರ ಸೇವಿಸಿದ್ರು ಕೂಡ ಅದು ಜೀರ್ಣ ಆಗ್ತದೆ, ಶಾಸ್ತ್ರಾರ್ಥವನ್ನ ಜೀರ್ಣಿಸಿಕೊಳ್ಳುವ ಶಕ್ತಿ. ಹೀಗೆ ಅವನ ಮನಸ್ಸಿನಲ್ಲಿ ಮತ್ತು ದೇಹ ದೈಹಿಕವಾಗಿ ಮಾನಸಿಕವಾಗಿ ಪೂರ್ಣ ಆಹಾರ ಆಹಾರ ಸಮೃದ್ಧವಾದಂತಹ ಬದುಕನ್ನು ಬದುಕುತ್ತಾರೆ. ಯಾರು ಯಹ ಏತಾರಿ ಏವಂ ವಿದ್ವಾನ್ ಉದ್ಗೀತಾಕ್ಷರಾಣಿ ಉಪಾಸ್ತೆ, ಈ ಉದ್ಗೀತದ ಅಕ್ಷರಗಳನ್ನ ಹೀಗೆ ಭಗವಂತನ ಮೂರು ರೂಪಗಳಿಗೆ ಸಂಬಂಧಪಟ್ಟು ಮೂರು ಅಧಿಷ್ಠಾನಗಳಲ್ಲಿ ಇರ್ತಕ್ಕ ಭಗವಂತ ಅಂತ ತಿಳ್ಕೊಂಡು ಉಪಾಸನೆ ಮಾಡಿದರೆ ಅವನು ಪೂರ್ಣ ಪ್ರಮಾಣದಲ್ಲಿ ಸಮಸ್ತ ಅಭೀಷ್ಟವನ್ನು ಪಡೆಯುತ್ತಾನೆ. ಇದು ಉದ್ಗೀತದ ಉಪಾಸನೆಗೆ ಸಂಬಂಧಪಟ್ಟು ಪ್ರಾರಂಭಿಸಿದಂತಹ ಒಂದು ಆಸ್ಪೆಕ್ಟ್ ಇಲ್ಲಿ ಮುಗಿಯಿತು. ಈ ಖಂಡ ಮುಗಿಯುವ ಮುಂಚೆ ಇನ್ನು ಒಂದು ಉಪಾಸನೆಯನ್ನು ಹೇಳ್ತಾರೆ, ಅದನ್ನ ನಾಳೆ ದಿವಸ ನೋಡೋಣ. ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮನಿರಾಕುರ್ಯಾಂ ಮಾಮಾಹಂ ಬ್ರಹ್ಮನಿರಾಕರೋತ್ ಅನಿರಾಕರಣಮಸ್ತು ಅನಿರಾಕರಣಂ ಮೇಯಸ್ತು ತದಾತ್ಮನಿ ನಿರಮೇಯ ಉಪನಿಷತ್ಸು ಧರ್ಮಾಸ್ತೆ ಮಯಿ ಸಂತು ತೇ ಮಯಿ ಸಂತು ಓಂ ಶಾಂತಿ ಶಾಂತಿ ಶಾಂತಿ ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮನಿರಾಕುರ್ಯಾಂ ಮಾಮಾ ಬ್ರಹ್ಮನಿರಾಕರೋತ್ ಅನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೆ ಮಯಿ ಸಂತು ತೇ ಮಯಿ ಸಂತು ಓಂ ಶಾಂತಿ ಶಾಂತಿ ಶಾಂತಿ ಛಂದೋಗೋಪನಿಷತ್ತಿನ ಪ್ರಥಮಾಧ್ಯಾಯದ ಮೂರನೆಯ ಖಂಡದಲ್ಲಿ ಇನ್ನೊಂದು ವಿಧಾನವಾದ ಇನ್ನೊಂದು ಉಪಾಸನೆ ಒಂದು ಹೊಸ ರೀತಿಯ ಉಪಾಸನೆಯನ್ನ ಹೇಳತಕ್ಕಂತಹ ಭಾಗವನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಹಿಂದೆ ಓಂಕಾರಕ್ಕೆ ಲೌಕಿಕವಾದ ಎರಡು ಅರ್ಥವನ್ನು ಹೇಳಿದ್ರು. ಒಂದು ಯಾರಾದರೂ ಏನನ್ನಾದರೂ ಕೇಳಿದರೆ ಅದಕ್ಕೆ ಅನುಮತಿ ಕೊಡುವಾಗ ಓಂ ಅಂತ ಹೇಳ್ತಾರೆ. ಸ್ನಾನ ಮಾಡುವಾಗ ಸ್ನಾನಾರ್ಥಂ ಅನುಜ್ಞ ಅಂತ ಕೇಳಿದ್ರೆ ಹತ್ತಿರದವರು ಓಂ ಅಂತಾರೆ. ಅದಕ್ಕೆ ಎರಡು ಅರ್ಥ ಅಂತ ಹೇಳಿದ್ರು. ಒಂದು ಓಂಕಾರ ವಾಚ್ಯನಾದ ಭಗವಂತನ ಅನುಗ್ರಹದಿಂದ ನಿನ್ನ ಆಸೆ ಈಡೇರಲಿ ಅಂತ ಅನುಜ್ಞೆ. ಮತ್ತೊಂದು ನೀನು ಬಯಸಿದ್ದು ಸಮೃದ್ಧವಾಗಿ ಈಡೇರಲಿ ಅಂತ ಒಂದು ಸಮೃದ್ಧಿ ಒಂದು ಆಶಂಸನೆ. ಎರಡರ್ಥ ಓಂಕಾರಕ್ಕೆ ಹಿಂದೆ ಹೇಳಿದ್ರು. ಆ ಉಪಾಸನೆಯನ್ನು ಈಗ ಹೇಳ್ತಾರೆ. ಅಥ ಖಲು ಆಶೀ ಸಮೃದ್ಧಿ ಉಪಸರಣಾನಿ ಇತ್ಯುಪಾಸೀತ ಅಂತ. ಓಂಕಾರ ವಾಚ್ಯನಾದ ಭಗವಂತ ನಾವು ಏನೇನು ಒಳ್ಳೆಯದನ್ನು ಆಶಂಸನೆ ಮಾಡ್ತೇವೆ ಆ ಒಳ್ಳೆಯ ವಸ್ತುಗಳಲ್ಲೆಲ್ಲ ಸನ್ನಿಹಿತರಾಗಿದ್ದಾನೆ ಅಂತ ಉಪಾಸನೆ ಮಾಡಬೇಕು. ಯಾವ ಯಾವುದು ನಮಗೆ ಸಮೃದ್ಧಿಗೆ ಜೀವನದಲ್ಲಿ ಅಭಿವೃದ್ಧಿಗೆ ಕಾರಣವೋ ಅಂತ ಸಮೃದ್ಧಿಗೆ ಕಾರಣವಾಗಿರತಕ್ಕಂತಹ ಎಲ್ಲ ವಸ್ತುಗಳಲ್ಲಿ ಭಗವಂತ ಇದ್ದಾನೆ ಅಂತ ಆಶೀಹಿ ಸಮೃದ್ಧಿ ಅಂದ್ರೆ ನಮ್ಮ ಆಶಂಸನೆಗಳು ಆಸೆಗಳು ಅಭಿಲಾಷೆಗಳು ಶುಭಾಶಂಸನೆಗಳು ಮತ್ತು ಸಮೃದ್ಧಿ ಜೀವನದ ಸಮೃದ್ಧಿ ಇದಕ್ಕೆ ಕಾರಣಭೂತವಾದ ಎಲ್ಲ ವಸ್ತುಗಳಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ. ಅದರಿಂದ ಅವುಗಳಲ್ಲಿ ಸನ್ನಿಹಿತರಾಗಿರತಕ್ಕಂತಹ ಭಗವಂತನ ಉಪಸರಣ. ಉಪಸರಣ ಅಂದ್ರೆ ನಾವು ಧ್ಯಾನದಿಂದ ಮನಸ್ಸಿನಿಂದ ಅನುಸಂಧಾನ ಮಾಡತಕ್ಕಂತಹ ಭಗವಂತನ ರೂಪಗಳು ಅವು ಆಶೀಸ್ಸನ್ನು ನಾವು ನಮ್ಮ ಆಶಂಸನೆಯನ್ನು ನಮ್ಮ ಸಮೃದ್ಧಿಯನ್ನು ಈಡೇರಿಸುವಂತಹವುಗಳು ಅಂತ ಉಪಾಸನೆ ಮಾಡಬೇಕು. ಅದಕ್ಕಲು ಆಶೀ ಸಮೃದ್ಧಿ ಉಪಸರಣಾನೀತಿ ಉಪಾಸಿ ಹೇಗೆ ಅಂದ್ರೆ ಅದಕ್ಕೆ ಸಾಮಗಾನದ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಏನ ಸಾಮ್ರಾಸ್ ದೋಷ್ಯನ್ ಸ್ಯಾತ್ ತತ್ಸಾಮ ಉಪಧಾವೇತ್ ಯಸ್ಯಾಂ ರುಚಿ ತಾಮೃಜಂ ಯದಾಶ್ರೇಯಂ ತಮೃಷಿಂ ಯಾಂ ದೇವತಾಂ ಅಭಿಷ್ಟೋಷ್ಯನ್ ಸ್ಯಾತ್ ತಾಂ ದೇವತಾಂ ಉಪಧಾವೇತ್. ಏನ ಸಾಮ್ರಾಸ್ ದೋಷ್ಯನ್ ಸ್ಯಾತ್ ತತ್ಸಾಮ ಉಪಧಾವೇತ್ ಏನ ಛಂದಸಾ ಸ್ತೋಷ್ಯಂ ಸ್ಯಾತ್ ತಚ್ಛಂದ ಉಪಧಾವೇತ್ ಏನ ಸ್ತೋಮೇನ ಸ್ತೋಷ್ಯಮಾನ ಸ್ಯಾತ್ ತಂ ಸ್ತೋಮಂ ಉಪಧಾವೇತ್ ಯೇ ಯಾಂ ದಿಶಂ ಅಭಿಷ್ಟೋಷ್ಯನ್ ಸ್ಯಾತ್ ತಾಂ ದಿಶಂ ಉಪಧಾವೇತ್. ಈಗ ಒಂದು ಸಾಮಗಾನ ಮಾಡ್ತಾರೆ ಒಬ್ಬರು. ಇದು ಸಾಮವೇದದ ಉಪನಿಷತ್ತಾದ್ರಿಂದ ಮುಖ್ಯವಾಗಿ ಸಾಮಗಾನದ ಆಶೀಸ್ ಸಮೃದ್ಧಿಗಳನ್ನು ಹೇಳ್ತಾರೆ. ಸಾಮಗಾನ ಮಾಡುವಾಗ ಅದರಲ್ಲಿ ಏಳು ಅಂಶಗಳು. ಇವಾಗ ಒಂದು ಸಾಮಗಾನ ಮಾಡಬೇಕಾಗಿದ್ರೆ ಗಾನದ ಒಂದು ಪ್ರಭೇದವನ್ನು ತಗೊಳ್ತಾರೆ. ಸಾಮಗಾನದಲ್ಲಿ ಮುಖ್ಯವಾಗಿ ಅನೇಕ ಪ್ರಭೇದಗಳಿವೆ. ಮುಖ್ಯವಾಗಿ ಸಾಮದಲ್ಲಿ ಐದು ಪ್ರಭೇದ ಮುಖ್ಯವಾದದ್ದು. ಅದು ಗಾಯತ್ರ ಸಾಮ ಅಂತಿದೆ. ಸಾಮದಲ್ಲಿ ಗಾಯತ್ರಿಯನ್ನ ಸಾಮ ಮಂತ್ರ ಗಾನ ಹಾಕಿ ಹಾಡುವಂತಹದ್ದು. ಆ ರೀತಿಯ ಗಾಯತ್ರಿ ಛಂದಸ್ಸಿನಲ್ಲಿ ಹಾಡ್ತಕ್ಕಂಥದಕ್ಕೆ ಗಾಯತ್ರ ಸಾಮ ಅಂತ ಹೇಳ್ತಾರೆ. ಮತ್ತೊಂದು ರಥಂತರ ಸಾಮ ಅಂತಿದೆ. ಅದೊಂದು ರೀತಿಯ ಗಾನ ಪ್ರಭೇದ. ನಾವು ಮೊದಲದರ ಅದರ ಪ್ರಭೇದರ ಹೆಸರುಗಳನ್ನು ಹೇಳ್ತೇನೆ. ಗಾಯತ್ರ ಸಾಮ ಅಂತಿದೆ, ರಥಂತರ ಸಾಮ ಅಂತ. ಇದು ಒಂದು ಕಾಲದ ಪ್ರಭೇದ. ನಾವು ರಾಗಗಳ ಹೆಸರು ಇರುವುದಿಲ್ಲ, ಭೈರವಿ ಶಂಕರಾಭರಣ ಹಾಗೆ ಅದು ಗಾಯತ್ರ ಸಾಮ. ಗಾಯತ್ರ ಸಾಮದ ಒಂದು ಹಾಡುವ ಪದ್ಧತಿಯೇ ಬೇರೆ, ರಥಂತ್ರ ಸಾಮವನ್ನು ಹಾಡತಕ್ಕಂತಹ ಪದ್ಧತಿಯೇ ಬೇರೆ. ಆಮೇಲೆ ಬೃಹತ್ ಸಾಮ ಅದು ಒಂದು ರೀತಿಯ ಗಾನ, ಮತ್ತೊಂದು ಭದ್ರ ಸಾಮ ಅಂತಿದೆ, ಮತ್ತೊಂದು ರಾಜನ ಸಾಮ ಅಂತ. ಇದು ಪಂಚವಿಧವಾದಂತಹ ಸಾಮದ ಪ್ರಭೇದಗಳು. ಇನ್ನೂ ಅನೇಕ ಸಾಮಗಳಿವೆ, ವೈರಾಗ್ಯ ಸಾಮ, ವೈರೂಪ ಸಾಮ, ಶಕ್ವರಿ ಸಾಮ ಅಂತ ಅನೇಕ ಪ್ರಭೇದಗಳು ಇವೆ. ಮುಖ್ಯವಾಗಿ ಐದು ಪ್ರಭೇದಗಳನ್ನು ನಾವು ಇಟ್ಟುಕೊಳ್ಳೋಣ. ಯಾವುದೋ ಒಂದು ಪ್ರಭೇದದಿಂದ ಸಾಮಗಾನ ಮಾಡ್ತಾನೆ, ಇದು ಒಂದು. ಸಾಮದಲ್ಲಿ ಯಾವ ಸಾಮವನ್ನು ಹಾಡ್ತಾನೆ ಅನ್ನೋದು ಒಂದು ಮಾತು. ಆಮೇಲೆ ಆ ಸಾಮವನ್ನು ಹಾಡ್ಲಿಕ್ಕೋಸ್ಕರ ಯಾವ ಋಕ್ಕನ್ನು ಯಾವ ಮಂತ್ರದಲ್ಲಿ ಸಾಮ ಅಪ್ಲೈ ಮಾಡೋದು, ಆ ಋಕ್ಕು ಯಾವುದು ಅನ್ನೋದು ಎರಡನೇ. ಯಾವುದೋ ಒಂದು ಋಗ್ವೇದದ ಮಂತ್ರಕ್ಕೆ ಸಾಮಗಾನವನ್ನು ಅಪ್ಲೈ ಮಾಡ್ತಾರೆ. ಅದರಿಂದ ಒಂದನೇದು ಯಾವ ಗಾನ ಅಂತ ಅಂದ್ರೆ ನಾವು ಯಾವ ರಾಗದಲ್ಲಿ ಹಾಡ್ತಾರೆ ಕೇಳಿದ ಹಾಗೆ, ಎರಡನೇದು ಯಾವ ಹಾಡನ್ನು ಹಾಡ್ತಾರೆ ಅಂತ ಹಾಗೆ ಯಾವ ಋಕ್ಕಿನ ಮೇಲೆ ಗಾನ, ಮೂರನೇದು ಅದು ಯಾರು ಬರದ ಹಾಡು, ಪುರಂದ್ರದಾಸರದ್ದು, ಜಗನ್ನಾಥದಾಸರದ್ದು, ವಿಜಯದಾಸರದ್ದು, ಒಬ್ಬ ಹಾಗೆ ಯಾವ ಋಷಿ ಯಾರು ಯಾವ ಋಷಿ ಹಾಡಿ ಹೇಳಿದಂತಹ ಮಂತ್ರ, ಯಾವ ಋಷಿ ಕಂಡಂತಹ ಮಂತ್ರ. ಮೂರಾಜಿಗ ಒಂದು ಯಾವ ಗಾನ, ಎರಡನೇದು ಯಾವ ಋಕ್ಕು, ಅದನ್ನು ಕಂಡ ಋಷಿ ಯಾರು, ಆಮೇಲೆ ಯಾರ ಮೇಲೆ ಹಾಡೋದು, ಯಾವ ದೇವತ, ಆ ಮಂತ್ರದ ದೇವತೆ ಯಾರು. ನಾಲ್ಕು ಆಸ್ಪೆಕ್ಟ್ ಆಯ್ತು ಒಂದು ಗಾನ ಮಾಡಬೇಕಾಗಿದ್ರೆ ಇವೆಲ್ಲ ಆಸ್ಪೆಕ್ಟ್ಗಳು. ಆಮೇಲೆ ಆ ಮಂತ್ರದ ಛಂದಸ್ಸು ಯಾವುದು ಅಂತ, ಯಾವುದು ಅಂದ್ರೆ ಷಡ್ಪದಿಯೋ ತ್ರಿಪದಿಯೋ ಸಾಂಗತ್ಯವೋ ಯಾವುದಲ್ಲಿ ಇದೆ ಆ ಹಾಡು ಅಂತ ಹೇಳ್ತೇವೆ. ಛಂದಸ್ಸು ಮಂತ್ರದ ಛಂದಸ್ಸು ಯಾವುದು ಅಂತ ಅನ್ನೋದು ಇದ್ರೆ ಆರನೇದು ಸ್ತೋಮ ಅಂತ. ಇದು ಪ್ರಾಯ ನಮ್ಮಲ್ಲಿ ಲೌಕಿಕವಾದ ಹಾಡಿನಲ್ಲಿ ಈ ಪದ್ಧತಿ ಇಲ್ಲ. ಹೇಳಬಹುದು ಸ್ತೋಮ ಅಂತಂದ್ರೆ ಸಮುದಾಯ ಅಂತ ಗುಂಪು. ಯಾವುದರ ಗುಂಪು ಅಂದ್ರೆ ಅದು ಅನೇಕ ವಿಧ ಇದೆ. ಮುಖ್ಯವಾಗಿ ಅದರಲ್ಲಿ ಐದು ತ್ರಿವೃತ್ತ ಸ್ತೋಮ ಅಂತಿದೆ. ಅದು ಮೂರು ಮಂತ್ರವನ್ನು ಮೂರು ಬಾರಿ ಆವೃತ್ತಿ ಮಾಡುವುದು. ಒಂಬತ್ತು ಮಂತ್ರಗಳನ್ನು ತಗೊಂಡು ಅದನ್ನು ಒಂದು ಒಂದನೇದ್ದು, ನಾಲ್ಕನೇದ್ದು, ಒಂಬತ್ತನೇದ್ದು, ಎರಡನೇದ್ದು, ಐದನೇದ್ದು, ಎಂಟನೇದ್ದು, ಮೂರನೇದ್ದು, ಏಳನೇದ್ದು, ಎಂಟನೇದ್ದು, ಮೂರನೇದ್ದು, ಆರನೇದ್ದು, ಒಂಬತ್ತನೇದ್ದು, ಹೀಗೆ ಮಂತ್ರಗಳನ್ನು ಮುಂದೆ ಹಿಂದೆ ಮಾಡಿ ಹೇಳುವುದಕ್ಕೆ ತ್ರಿವೃತ್ತ ಸ್ತೋಮ ಅಂತ ಹೇಳ್ತಾರೆ. ಇದು ಒಂದು ರೀತಿ ಹಾಡುವಾಗ ಪದ್ಯಗಳ ಆರ್ಡರ್ ಚೇಂಜ್ ಮಾಡಿ ಹೇಳುವಂತಹ ವಿಧಾನ. ಇದು ನಮ್ಮಲ್ಲಿ ಲೋಕದಲ್ಲಿ ಹಾಡಿನಲ್ಲಿ ಹೀಗೆ ಕ್ರಮ ಇಲ್ಲ. ಇದು ಸಾಮವೇದದಲ್ಲಿ ಇದೆ, ಮಂತ್ರಗಳನ್ನ ಮುಂದೆ ಹಿಂದೆ ಮಾಡಿ ಹೇಳುವಂತ ಇದು ಒಂದು ತ್ರಿವೃತ್ತ ಸ್ತೋಮ ಅಂತ. ಮತ್ತೆ ಮೂರು ಮೂರು ಮಂತ್ರಗಳನ್ನ ಬೇರೆ ಬೇರೆ ರೀತಿಯಿಂದ ಆವೃತ್ತಿ ಮಾಡ್ತಾರೆ. ಒಂದನೇದು, ಎರಡನೇದು, ಮೂರನೇದು, ಎರಡನೇದು, ಒಂದನೇದು, ಮೂರನೇದು, ಮೂರನೇದು, ಎರಡನೇದು, ಒಂದನೇದು, ಹೀಗೆ ಹೀಗೆ ಹೇಳ್ಕೊಂಡು ಹೋಗ್ತಾರೆ. ಹಾಗೆ ಆ ತ್ರಿವೃತ್ತ ಸ್ತೋಮ, ಆಮೇಲೆ ಪಂಚದಶ ಸ್ತೋಮ, ಸಪ್ತದಶ ಸ್ತೋಮ ಅಂದ್ರೆ ಮೂರು ಮಂತ್ರಗಳನ್ನ ಹದಿನೈದು ಬಾರಿ ಆವೃತ್ತಿ ಮಾಡ್ತಾರೆ ಬೇರೆ ಬೇರೆ ಆರ್ಡರ್ನಲ್ಲಿ, ಅದು ಪಂಚದಶ ಸ್ತೋಮ. ಹದಿನೇಳು ಬಾರಿ ಆವೃತ್ತಿ ಮಾಡಿದರೆ ಸಪ್ತದಶ ಸ್ತೋಮ. ಇಪ್ಪತ್ತೊಂದು ಬಾರಿ ಆವೃತ್ತಿ ಮಾಡ್ತಾರೆ ಒಂದು ಮೂರೇ ಮಂತ್ರವನ್ನು, ಅದು ಏಕವಿಂಶ ಸ್ತೋಮ. ಇಪ್ಪತ್ತೈದು ಬಾರಿ ಆವೃತ್ತಿ ಮಾಡ್ತಾರೆ ಅದು ಪಂಚವಿಂಶ ಸ್ತೋಮ ಅಂತ. ಇದು ಸಾಮಗಾನದಲ್ಲಿ ಇರತಕ್ಕಂತಹ ಪ್ರಭೇದಗಳು. ಇದು ಸ್ತೋಮ, ಇದು ಒಂದು ಎಷ್ಟು ಯಾವ ಸ್ತೋಮವನ್ನು ಹಾಡ್ತಾರೆ ಇವತ್ತು ಯಜ್ಞದಲ್ಲಿ, ಇದೆಲ್ಲ ಯಜ್ಞ ಮಾಡುವವರಿಗೆ ಗೊತ್ತಿರಬೇಕಾದ ಸಂಗತಿ. ಯಾವ ಸಾಮವನ್ನು ಹಾಡ್ತಾರೆ, ಯಾವ ಋಕ್ಕಿನ ಮೇಲೆ ಸಾಮವನ್ನು ಹಾಡ್ತಾರೆ, ಯಾವ ಋಷಿಯ ಮಂತ್ರವನ್ನು ಹಾಡ್ತಾರೆ, ಯಾವ ದೇವತೆಯನ್ನ ಕುರಿತು ಗಾನ ಮಾಡ್ತಾರೆ, ಆಮೇಲೆ ಯಾವ ಛಂದಸ್ಸಿನ ಮಂತ್ರವನ್ನು ಹಾಡ್ತಾರೆ, ಆಮೇಲೆ ಯಾವ ಸ್ತೋಮದಲ್ಲಿ ಹಾಡ್ತಾರೆ. ಮೂರು ಬಾರಿ ಆವೃತ್ತಿ ಮಾಡೋದು, ಹದಿನೈದು ಬಾರಿ ಆವೃತ್ತಿಯೋ, ಹದಿನೇಳು ಬಾರಿ ಆವೃತ್ತಿಯೋ, ಇಪ್ಪತ್ತೊಂದು ಆವೃತ್ತಿ, ಇಪ್ಪತ್ತೈದು ಬಾರಿ ಆವೃತ್ತಿಯೋ, ಇದು ಒಂದು ಆರನೇ. ಆಮೇಲೆ ಯಜ್ಞ ಅಥವಾ ಒಂದು ಕಾರ್ಯ ನಡೆಯುವಾಗ ನಾಲ್ಕು ದಿಕ್ಕಿನಲ್ಲಿಯೂ ಕೂತ್ಕೊಂಡು ಗಾನ ಮಾಡ್ತಾರೆ, ಪೂರ್ವದಲ್ಲಿ, ದಕ್ಷಿಣದಲ್ಲಿ, ಪಶ್ಚಿಮದಲ್ಲಿ, ಉತ್ತರದಲ್ಲಿ, ಯಾವ ದಿಕ್ಕಿನಲ್ಲಿ ಕೂತು ಗಾನ ಮಾಡ್ತಾರೆ. ಇದು ಏಳು ಆಸ್ಪೆಕ್ಟ್ಗಳು ಒಂದು ಗಾನಕ್ಕೆ. ಈ ಏಳು ಆಸ್ಪೆಕ್ಟ್ಗಳಲ್ಲಿಯೂ ಕೂಡ ಇದು ಏನು ಅಂದ್ರೆ, ಇದು ಒಂದೊಂದು ಕೂಡ ನಾವು ಬಯಸಿದಂತಹ ಆಶಂಸನೆಯನ್ನ ಈಡೇರಿಸುವಂತವು, ಸಮೃದ್ಧಿಯನ್ನು ಕೊಡತಕ್ಕಂತಹ ಶಕ್ತಿಗಳು ಇವೆ. ಈ ಏಳು ಸ್ಥಾನಗಳಲ್ಲಿ ಕೂಡ ಭಗವಂತನನ್ನು ಅನುಸಂಧಾನ ಮಾಡು. ಈ ಏಳರಲ್ಲಿ ಇರತಕ್ಕ ಭಗವಂತ ನಮಗೆ ಬಯಸಿದಂತಹ ಆಶಂಸನೆಯನ್ನ ಈಡೇರಿಸುತ್ತಾನೆ ಮತ್ತು ಸಮೃದ್ಧಿಯನ್ನು ಕೊಡ್ತಾನೆ ಅಂತ ಉಪಾಸನೆ ಮಾಡು. ಓಂಕಾರ ವಚನಾದ ಭಗವಂತ ಅನ್ನೋದು ಈ ಖಂಡದಲ್ಲಿ ಇರತಕ್ಕಂತಹ ಒಂದು ಅಪೂರ್ವ ಉಪಾಸನೆ. ಅದರ ಏನ ಸಾಮ್ರ ಸ್ತೋಷ್ಯನ್ ಸ್ಯಾದ್ ತತ್ಸಾಮ ಉಪಧಾವೇ. ಯಾವ ಸಾಮದಿಂದ ಅಂದ್ರೆ ಯಾವ ಗಾನ, ನಾವಿದೆ ಮುಖ್ಯವಾಗಿ ಐದು, ಅದನ್ನು ಒಂದೊಂದನ್ನೇ ನೋಡೋಣ. ಇದು ಸ್ವಲ್ಪ ಹೆಚ್ಚು ವಿವರವನ್ನು ಅಪೇಕ್ಷಿಸತಕ್ಕಂತಹ ಒಂದು ಖಂಡ. ಯಾವ ಸಾಮವನ್ನು ಹಾಡ್ತಾರೆ ಮೊದಲು, ಅದಕ್ಕೆ ವ್ಯವಸ್ಥೆ ಇದೆ. ಇಂತಿಂತಹ ಯಜ್ಞದಲ್ಲಿ, ಇಂತಿಂತಹ ಸಮಯದಲ್ಲಿ, ಇಂತಿಂತಹ ಸಾಮವನ್ನೇ ಹಾಡಬೇಕು. ಹೀಗೆ ನಮ್ಮ ರಾಜ್ಯಗಳಲ್ಲಿ ಬೆಳಗಾದ ಇಂಥ ರಾಗವನ್ನು ಹಾಡಬೇಕು, ಮಧ್ಯಾಹ್ನ ಇಂಥ ರಾಗವನ್ನು ಹಾಡಬೇಕು, ಸಾಯಂಕಾಲ ಇಂಥ ರಾಗವನ್ನು ಹಾಡಬೇಕು. ಅದಕ್ಕೆ ಒಂದು ವ್ಯವಸ್ಥೆ ಇದೆ ಆ ಕಾಲ. ಹಾಗೆ ಮೂರು ಕಾಲದಲ್ಲಿ ಇಂತಿಂಥ ಸಾಮವನ್ನೇ ಹಾಡಬೇಕು ಅಂತ ವ್ಯವಸ್ಥೆ ಇದೆ. ಅದು ಯಾವ ಸಾಮವನ್ನು ಹಾಡಿದ್ದಾರೆ, ಏನ ಸಾಮನ ಸ್ತೋಷಿಯನ್ನು ಸ್ಯಾದ್, ಯಾವ ಸಾಮದಿಂದ ಭಗವಂತನನ್ನು ಗಾರ ಮಾಡ್ತಾರೋ ತತ್ ಸಾಮ ಉಪಧಾರೆ. ಆ ಸಾಮವನ್ನು ಚಿಂತಿಸಬೇಕು ಏನು ಅಂತ. ಆ ಸಾಮ ಅದು ಅದರಲ್ಲಿ ಭಗವಂತ ನನ್ನ ಪ್ರತಿಪಾದಿಸತಕ್ಕಂತಹ ಸಾಮ, ಅದು ಭಗವಂತನ ಗುಣಗಾನ ಮಾಡತಕ್ಕಂತಹ ಸಾಮ, ಅದರಲ್ಲಿ ಓಂಕಾರವಾಗಿರಾದ ಭಗವಂತ ಇದ್ದಾನೆ ಅಂತ ಅನುಸಂಧಾನ ಮಾಡು. ಮತ್ತು ಆ ಸಾಮದ ಏನೇನು ಹೆಸರುಗಳಿವೆ ಅದೆಲ್ಲ ಭಗವಂತನ ಹೆಸರೇ ಅಂತ ಅನುಸಂಧಾನ ಮಾಡು. ಇದು ಸಾಮದ ಉಪಾಸನೆ. ಈಗ ಒಂದು ನೋಡೋಣ ಸಾಮ ಅಂತ. ಸಾಮ ಅಂದ್ರೆ ಒಂದರ್ಥ ನಾವು ಹಾಡತಕ್ಕಂತಹ ಹಾಡು, ವೇದದಲ್ಲಿ ಬಳಸತಕ್ಕಂತಹ ಗಾನ ಅಂತ. ಇನ್ನೊಂದು ಅರ್ಥ ಏನು ಅಂದ್ರೆ ಆ ಗಾನದಿಂದ ವಾಚ್ಯನಾದ ಭಗವಂತನೇ ಸಾಮ. ಯಾಕೆಂದ್ರೆ ಯಾರು ಎಲ್ಲ ಕಡೆಯೂ ಸಮಾನವಾಗಿದ್ದಾನೋ ಅವನು ಸಾಮ. ಹಾಗಾಗಿ ಎಲ್ಲ ವಸ್ತುಗಳಲ್ಲಿಯೂ ಕೂಡ ಗುಣಪೂರ್ಣನಾಗಿ ನಿರ್ವಿಕಾರನಾಗಿ ತುಂಬಿರತಕ್ಕಂತಹ ಭಗವಂತನೇ ಸಾಮಶಬ್ದ ವಾಚ್ಯನಾಗಿ ಈ ಸಾಮವೇದದ ಗಾನದಿಂದ ವಾಚ್ಯನಾಗಿದ್ದಾನೆ ಅಂತ ತಿಳ್ಕೊಳ್ಳೋದು ಒಂದಾಯ್ತು. ಅದಕ್ಕೆ ಮತ್ತೆ ಐದು ಹೆಸರುಗಳಿವೆ, ಗಾಯತ್ರ, ರಥಂತರ, ಬೃಹತ್, ಭದ್ರ, ರಾಜನ ಅಂತ ಹೆಸರುಗಳಿದೆ ಸಾಮಕ್ಕೆ. ಅದು ಕೂಡ ಆಯಾ ಗಾನದಿಂದ ಆಯಾ ಶಬ್ದಗಳಿಂದ ವಾಚ್ಯನಾದ ಭಗವಂತನೇ ಗಳಿದ್ದಾನೆ. ಗಾಯತ್ರದಲ್ಲಿ ಗಾಯತ್ರ ನಾಮಕನಾದ ಭಗವಂತನೇ ಗಾಯತ್ರ ಸಾಮದಿಂದ ವಾಚ್ಯನಾಗಿದ್ದಾನೆ. ಅದರಲ್ಲಿ ಗಾಯತ್ರ ನಾಮಕನಾದ ಭಗವಂತ ಇದ್ದಾರೆ. ಯಾಕೆ ಅವರಿಗೆ ಗಾಯತ್ರ ಅಂತ ಹೆಸರು? ಗಾಯ ಅಂದರೆ ಗಾನ ಮಾಡುವವನು ಅಂತರ್ಥ. ಗಾಯಕ ಗಾಯಂತಂ ತ್ರಾಯತೆ ಅಂದರೆ ರಕ್ಷಿಸುವ. ಯಾರು ಗಾನ ಮಾಡ್ತಾನೋ ಅವನನ್ನು ರಕ್ಷಿಸುವವನು ಗಾಯತ್ರ. ಅದರಿಂದ ಗಾಯತ್ರ ಅಂದರೆ ಭಗವಂತನೇ. ಆ ಗಾಯತ್ರ ಸಾಮದಿಂದ ವಾಚ್ಯನಾದ ಭಗವಂತ ಗಾಯತ್ರ ಶಬ್ದ ವಾಚ್ಯನಾಗಿ ಆ ಸಾಮದಿಂದ ಪ್ರತಿಪಾದ್ಯನಾಗಿದ್ದಾನೆ ಅಂತ ಉಪಾಸನ ಮಾಡಿ ಉಪಧಾವನ ಅಂದ್ರೆ ಮನಸ್ಸಲ್ಲಿ ಹಾಗೆ ಚಿಂತನೆ ಮಾಡೋದಷ್ಟೇ. ಆಮೇಲೆ ಎರಡನೇದ್ದು ಗಾಯತ್ರ ಸಾಮ ಆದ್ಮೇಲೆ ಬೃಹತ್ ಸಾಮ. ಬೃಹತ್ ಸಾಮ ಅಂದ್ರೆ ದೊಡ್ಡ ಸಾಮ ಅಂತ. ಎಲ್ಲಕ್ಕಿಂತ ದೊಡ್ಡವನು ಯಾರು? ಭಗವಂತನೇ. ಅದರಿಂದ ಬೃಹತ್ ಶಬ್ದ ವಾಚ್ಯನಾಗಿ ಎಲ್ಲಕ್ಕಿಂತ ದೊಡ್ಡ ವಸ್ತುವಾದ ಭಗವಂತ ಬೃಹತ್ ಸಾಮದಲ್ಲಿದ್ದಾನೆ ಅಂತ ಅನುಸಂಧಾನ ಮಾಡು. ಆಮೇಲೆ ರಾಜನ ಸಾಮ. ರಾಜನ ಅಂತಂದ್ರೆ ರಂಜನ, ಸಂತೋಷಗೊಳಿಸತಕ್ಕವ, ಪ್ರಜಾರಂಜನ, ಜನಗಳಿಗೆ ಜನಗಳ ಕ್ಷೇಮ ಚಿಂತನೆ ಮಾಡಿ ಜನಗಳನ್ನು ಆನಂದವಾಗಿರುವಂತೆ ಮಾಡುವ ಅಂತರ್ಥ ರಾಜ ಅಂದ್ರೆ. ರಾಜನ ಅಂದ್ರೆ ನಮ್ಮ ಮನಸ್ಸಿಗೆ ಆನಂದವನ್ನು ಕೊಡತಕ್ಕಂತಹ ಶಕ್ತಿ ಅಂತರ್ಥ. ರಂಜಕ ಅಂತ ಹೇಳ್ತೇವಲ್ಲ ಅದು ರಾಜನ ಆದರೂ ಅಂತೆ. ಎಲ್ಲರಿಗೂ ಆನಂದವನ್ನು ಕೊಡತಕ್ಕಂತಹ ಶಕ್ತಿ. ಆದ್ದರಿಂದ ರಾಜನ ನಾಮಕನಾಗಿ ರಾಜನ ಸಾಮದಿಂದ ವಚ್ಚನಾಗಿದ್ದಾನೆ ಭಗವಂತ ಅಂತ ತಿಳ್ಕೊ. ಭದ್ರ ಅಂತ, ಭದ್ರ ಅಂದ್ರೆ ಕ್ಷೇಮ ಅಂತರ್ಥ. ಪರಮ ಮಂಗಲ ಅಂತರ್ಥ. ಮಂಗಲಾನಾಂಚ ಮಂಗಲ, ಪರಮ ಮಂಗಲನಾದ ಭಗವಂತನೇ ಭದ್ರ ಶಬ್ದ ವಾಚ್ಯನಾಗಿ ಭದ್ರ ಸಾಮದಿಂದ ಪ್ರತಿಪಾದ್ಯನಾಗಿದ್ದಾನೆ ಅಂತ ತಿಳ್ಕೊ. ಆಮೇಲೆ ರಥಾಂತರ. ರಥ ಅಂತಂದ್ರೆ ರ ಅಂದ್ರೆ ಸುಖ, ರಮ್ ಅಂದ್ರೆ ರಮಣ, ಥ ಅಂದ್ರೆ ನಮಗೆ ಗೊತ್ತಿದೆ ಅನ್ನ ಅಂತ. ಸುಖದ ಆಹಾರ, ಸುಖರೂಪವಾದ ಅನ್ನವನ್ನ ತರತಿ, ನಮ್ಮ ಸ್ವರೂಪಾನಂದ ರೂಪವಾಗಿರ್ತಕ್ಕ ಅನ್ನವನ್ನ ಮುಕ್ತಿಯಲ್ಲಿ ಕೊಡತಕ್ಕವ ರಥಂತರ. ಹಾಗೆ ರಥಂತರ ಶಬ್ದ ವಾಚ್ಯನಾಗಿ ರಥಂತರ ಸಾಮದಿಂದ ಪ್ರತಿಪಾದ್ಯನಾಗಿ ರಥಂತರ ಸಾಮದಲ್ಲಿ ಭಗವಂತ ಇದ್ದಾನೆ. ಎಲ್ಲವೂ ಸಾಮ, ಸಮ ಎಲ್ಲರಲ್ಲಿಯೂ ಸಮಾನರಾದ್ರಿಂದ ಭಗವಂತನೇ ಸಾಮ. ಹೀಗೆ ಯಾವ ಸಾಮವನ್ನು ಹಾಡುವಾಗಲೂ ಆ ಸಾಮದ ಹೆಸರು ಮತ್ತು ಆ ಸಾಮ ಭಗವಂತನನ್ನೇ ಹೇಳುತ್ತದೆ ಅಂತ ತಿಳ್ಕೊಂಡು ಅನುಸಂಧಾನ ಮಾಡು. ಆಗ ಅದು ನಿನಗೆ ಶ್ರೇಯಸ್ಕರವೂ ಸಮೃದ್ಧಿಕರವೂ ಆಗುತ್ತೆ. ಅದು ಆಶೀ ಸಮೃದ್ಧಿ. ಆಗ ಆ ಸಾಮದಾನ ನಾವು ಬಯಸಿದ ಆಶಯಗಳನ್ನು ಈಡೇರಿಸುತ್ತೆ ಮತ್ತು ಅದರಲ್ಲಿ ಸಮೃದ್ಧಿಯನ್ನು ಕೊಡುತ್ತೆ. ಒಂದಾಯ್ತು. ಎರಡನೇದ್ದು ಯಶ್ಯಾಮ್ ರುಚಿ ತಾಮೃಚಂ. ಯಾವ ಋಕ್ಕನ್ನು ಹಾಡುವುದು ಅಂತ, ಯಾವ ಸಾಮ ಹಾಡುವುದು ಅನ್ನೋದು ಮೊದಲನೇ. ಯಾವ ಋಕ್ಕನ್ನು, ಇಂಥದ ಯಾವುದೋ ಒಂದು ಋತು ಇದ್ದ ಮಂತ್ರವನ್ನು ತಗೊಂಡು ಅದಕ್ಕೆ ಗಾನ ಅಪ್ಲೈ ಮಾಡ್ತಾರೆ. ಹಾಡುವಷ್ಟೇ, ಯಾವ ರಾಗವನ್ನು, ಯಾವ ಹಾಡಿಗೆ ಆ ರಾಗವನ್ನು ಅಪ್ಲೈ ಮಾಡುವುದು, ಯಾವ ಹಾಡಿಗೆ ರಾಗ ಹಾಕಿದ್ದು ಆ ಹಾಡು. ಯಶ್ಯಾಮ್ ರುಚಿ, ಯಾವ ಋಕ್ಕಿನಲ್ಲಿ ಸಾಮವನ್ನು ಗಾನ ಮಾಡ್ತೇವೋ ಆ ಋಕ್ಕನ್ನ ಉಪಧಾವನ ಮಾಡು. ಅಂದ್ರೆ ಆ ಋಕ್ಕಿನಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ, ಆ ಋಕ್ಕಿನಿಂದ ಭಗವಂತ ವಚ್ಚನಾಗಿದ್ದಾನೆ, ಅದರಿಂದ ಭಗವಂತನೇ ಋಕ್ ಶಬ್ದ ವಚ್ಚನಾಗಿದ್ದಾನೆ. ಋಕ್ ಅಂದ್ರೆ ಏನು? ಋಕ್ ಅಂದ್ರೆ ಋಗದವು ಅಂತ. ಯಾರಾಶೀ ಮತ್ತು ಸಮೃದ್ಧಿಗೆ ಕಾರಣವಾಗುತ್ತೆ. ಅದಾಯ್ತು. ಆಮೇಲೆ ಯದಾಶ್ರೇಯಂ ತಮಶಿಂ, ಆ ಮಂತ್ರವನ್ನು ಕಂಡ ಋಷಿ ಯಾರು? ಆ ಹಾಡನ್ನು ಬರೆದ ದಾಸರು ಯಾರು? ಯಾರ ಹಾಡು ಇದು? ಪುರಂದರದಾಸರದ್ದು. ಹಾಗೆ ಯಾರ ಮಂತ್ರ ಇದು? ಇದು ವಿಶ್ವಾಮಿತ್ರ ಕಂಡ ಮಂತ್ರ ಗಾಯತ್ರಿ ಆದಾಗ, ಇಲ್ಲ ವಸಿಷ್ಠರು ಕಂಡ ಮಂತ್ರ, ಇಲ್ಲ ಭರದ್ವಾಜರು ಕಂಡ ಮಂತ್ರ ಅಂತ ನಾವು ಹೇಳ್ತೇವೆ. ಯದಾಶ್ರೇಯಂ, ಯಾವ ಋಷಿಯಿಂದ ಕಂಡವಂತರವೋ ತಮ್ಮ ಋಷಿ ಆ ಋಷಿಯನ್ನು ಧ್ಯಾನ ಮಾಡು. ಋಷಿಯನ್ನು ಧ್ಯಾನ ಮಾಡುದು ಹೇಗೆ? ಉಪಧಾವೇ ಆ ಋಷಿಯಲ್ಲಿ ಭಗವಂತ ಇದ್ದಾನೆ, ಆ ಋಷಿಯ ಹೆಸರು ಭಗವಂತನ ಹೆಸರು ಅಂತ ಧ್ಯಾನ ಮಾಡು. ಅದಾದ್ರೆ ಈಗ ಹಿಂದೆ ಬಂದಿತ್ತು ಇದೆಲ್ಲ ಹೇಗೆ ಧ್ಯಾನ ಅಂದ್ರೆ, ಇದು ಹಿಂದೆ ಹೇಳಿದಾಗೆ ಇಷ್ಟು ಆ ಮಂತ್ರದ ಆ ಸಾಮದಲ್ಲಿ ಪ್ರಾಣದೇವರಿದ್ದಾರೆ, ಪ್ರಾಣದೇವರಲ್ಲಿ ಭಗವಂತ ಇದ್ದಾನೆ. ಆ ಋಕ್ಕಿನಲ್ಲಿ ಪ್ರಾಣದೇವರಿದ್ದಾರೆ, ಪ್ರಾಣದೇವರಲ್ಲಿ ಭಗವಂತ ಇದ್ದಾನೆ. ಆಮೇಲೆ ಆ ಋಷಿಯಲ್ಲಿ ಪ್ರಾಣದೇವರಿದ್ದಾರೆ, ಪ್ರಾಣದೇವರಲ್ಲಿ ಭಗವಂತ ಇದ್ದಾನೆ. ಅದರಿಂದ ಆ ಹೆಸರು ಪ್ರಾಣದೇವರದ್ದು ಮತ್ತು ಭಗವಂತನ. ಈ ಉದಾಹರಣೆಗೆ ಹಿಂದೆ ಬಂದಿದ್ದು ಕೆಲವು ಅಂಗಿರಸ್ ಅಂತ ಹೆಸರಿದೆ. ಅಂಗಿರಸ್ ಅಂತಂದ್ರೆ ಎಲ್ಲ ಅಂಗಗಳಿಗೆ ಸಾರಭೂತರಾಗಿರತಕ್ಕಂತಹ ಭಗವಂತನೇ ಅಂಗಿರಸ್ಸು, ಮತ್ತು ಪ್ರಾಣದೇವರೇ ಅಂಗಿರಸ್ಸು, ಆ ಋಷಿಯು ಅಂಗಿರಸ್ಸು. ಹಾಗೆಯೇ ವಿಶ್ವಾಮಿತ್ರ ಅಂತಿದೆ. ವಿಶ್ವಾಮಿತ್ರ ಅಂದ್ರೆ ಇಡೀ ವಿಶ್ವಕ್ಕೆ ಮಿತ್ರನಾದವ. ದ್ವಾಸು ವರ್ಣಾಸ ಇಜ ಸಖಾಯ ಎಲ್ಲ ಜೀವಕ್ಕೂ ಅಂತರಂಗದ ಮಿತ್ರ ಭಗವಂತ. ಜೀವ ಜಾತಕ್ಕೆಲ್ಲ ಮಿತ್ರ ವಿಶ್ವ ಅಂದ್ರೆ ವಾಯುದೇವರು, ವಾಯುದೇವರಿಗೆ ಅತ್ಯಂತ ಹತ್ತಿರದ ಮಿತ್ರನಾದವ. ಅದರಿಂದ ಅವನು ವಿಶ್ವಾಮಿತ್ರ ಅಂತ ಹೆಸರು ಭಗವಂತನದೇ. ವಿಶ್ವಾಮಿತ್ರ ಮುನಿಯಲ್ಲಿ ಈ ಮಂತ್ರ ದ್ರಷ್ಟಾರನಾದ ವಿಶ್ವಾಮಿತ್ರ ಮುನಿಯಲ್ಲಿ ವಿಶ್ವಾಮಿತ್ರ ನಾಮಕನಾಗಿ ಪ್ರಾಣದೇವರಿದ್ದಾರೆ. ಅವರಲ್ಲಿ ವಿಶ್ವಾಮಿತ್ರ ನಾಮಕನಾದ ಭಗವಂತ ಇದ್ದು ಈ ಮಂತ್ರದ ವಾಚ್ಯನಾಗಿದ್ದಾನೆ ಅಂತ ಅನುಸಂಧಾನ ಮಾಡು. ಇದು ಋಷಿ ಚಿಂತನೆ. ಹಾಗೆಯೇ ಭರದ್ವಾಜ ದೃಷ್ಟ ಮಂತ್ರವಾಗಿದ್ದರೆ ಸುಮ್ಮನೆ ಕೆಲವು ಋಷಿಗಳ ಹೆಸರನ್ನ ನಾನು ನಿರ್ವಚನ ನಿಮ್ಮ ಮುಂದೆ ಇಡ್ತಾರೆ. ಭರದ್ವಾಜ ಅಂತಂದ್ರೆ ವಾಜ ಅಂದ್ರೆ ಅನ್ನ ಸಂಸ್ಕೃತದಲ್ಲಿ, ವಾಜ ಅಂದ್ರೆ ಪ್ರಜೆಗಳು, ವಾಜ ಅಂದ್ರೆ ಅನ್ನ, ಎರಡು ಅರ್ಥ. ವಾಜವನ್ನು ಭರತಿ ಅಂದ್ರೆ ನಮಗೆ ಅನ್ನವನ್ನು ಕೊಡುವ ಅಂತ ಅರ್ಥ. ಭರದ್ವಾಜ ಅಂದ್ರೆ ಯಾವ ಮುನಿಗಳು ಕೊಟ್ಟಿದ್ದಾರೆ ನಮಗನ್ನ? ಭಗವಂತ ಅಲ್ಲದೆ. ಅದರಿಂದ ಅನ್ನವನ್ನು ಕೊಡತಕ್ಕಂಥವರು ಪ್ರಾಣದೇವರು ಮತ್ತು ಭಗವಂತ. ಅದರಿಂದ ಅವರೇ ಭರದ್ವಾಜರು. ಅವರು ಸನ್ನಿಧಾನ ಇರುವುದರಿಂದ ಈ ಮುನಿಯು ಭರದ್ವಾಜ ನಾಮಕರಾಗಿದ್ದಾರೆ ಅಂತ ತಿಳ್ಕೊ. ಇದು ಋಷಿಯ ಸ್ತುತಿ. ಆಮೇಲೆ ವಸಿಷ್ಠ ಅಂತಿದೆ. ವಸಿಷ್ಠ ಅಂದ್ರೆ ವಾಸ ಮಾಡುವವರಲ್ಲಿ ಶ್ರೇಷ್ಠ ಅಂತ ಅರ್ಥ. ಈ ದೇಹದಲ್ಲಿ ವಾಸ ಮಾಡುವ ಶಕ್ತಿಗಳಲ್ಲಿ ಶ್ರೇಷ್ಠ ಶಕ್ತಿ ಯಾವುದು? ಪ್ರಾಣದೇವರು ಮತ್ತು ಭಗವಂತ. ಅದರಿಂದ ಅವರೇ ವಸಿಷ್ಠ ಅಂತ ಉಪಸರಿ. ಅತ್ರಿ ಎಂತಿದೆ? ಅತ್ರಿ ಅಂತಂದ್ರೆ ಒಂದೇನು ಅಂದ್ರೆ ಅತ್ರಾಯತ ಇದೆ, ಅತ್ರಾಯ ಅಂತ. ಅತ್ರಿಗಳು ಅಂತಂದ್ರೆ ರಕ್ಷಿಸುವಂತಹ ಶಕ್ತಿಗಳು ಅಂತ. ಎಲ್ಲವನ್ನೂ ರಕ್ಷಣೆ ಮಾಡತಕ್ಕಂತಹ ಶಕ್ತಿಗಳು ಪ್ರಾಣನಾರಾಯಣರು. ಅದರಿಂದ ಅವರೇ ಅತ್ರಿಗಳು. ಅವರು ಇದ್ದದ್ರಿಂದ ಅತ್ರಿ ಮನೆಗೂ ಅತ್ರಿ ಹೆಸರು. ಇನ್ನೊಂದು ಅತ್ರಿ ಅಂದ್ರೆ ಮೂರು ಇಲ್ಲದವ ಅಂತ. ಮೂರು ಇಲ್ಲ ಅಂದ್ರೆ ಸತ್ವರಜ ಸಮಗುಣಗಳ ಲೇಪ ಇಲ್ಲದವ ಅಂತ. ಅದರಿಂದ ನಿಜವಾಗಿ ಭಗವಂತನೇ ಅತ್ರಿ. ಅತ್ರಿಗೂ ಸತ್ವರಜ ಸಮಗುಣಗಳಿವೆ. ಪ್ರಾಣದೇವರಿಗೆ ಬಹಳ ಕಮ್ಮಿ ಇದೆ, ಭಗವಂತನ ಇಲ್ಲೇ ಇಲ್ಲ. ಅದರಿಂದ ಅವರೇ ನಿಜವಾದ ಅತ್ರಿಗಳು. ಹೀಗೆ ಯಾವ ಋಷಿಯ ಹೆಸರೇ ಬರಲಿ, ಆ ಮಂತ್ರ ದ್ರಷ್ಟಾರನಾದ ಋಷಿ, ಆ ಋಷಿಯ ಒಳಗಿತ್ತು ಆ ಮಂತ್ರವನ್ನು ಕಂಡವರು ಪ್ರಾಣನಾರಾಯಣರು. ಅದರಿಂದ ಆ ಋಷಿಯ ಹೆಸರು ಆ ಪ್ರಾಣನಾರಾಯಣರ ಮುಖ್ಯ ಹೆಸರು. ಅವರ ಸನ್ನಿಧಾನ ವಿಶೇಷದಿಂದ ಆ ಋಷಿಗೆ ಇಂತಹ ಹೆಸರು ಬಂತು. ಹೀಗೆ ಆ ಋಷಿಯ ಚಿಂತನೆ ಮಾಡು. ಮೂರಾಯ್ತು ಈಗ ಸಾಮದ ಚಿಂತನೆ ಆಯ್ತು, ಋಕ್ಕಿನ ಚಿಂತನೆ ಆಯ್ತು, ಋಷಿಯ ಚಿಂತನೆ ಆಯ್ತು. ಯಾಂ ದೇವತಾಂ ಅಭಿಷ್ಟೋಷ್ಯನ್ ಸ್ಯಾತ್ ತಾಂ ದೇವತಾಂ ಉಪಧಾರಿ. ಆಮೇಲೆ ಯಾಂ ದೇವತಾಂ ಅಭಿಷ್ಟೋಷ್ಯನ್ ಸ್ಯಾತ್, ಯಾವ ದೇವತೆಯನ್ನು ಆ ಮಂತ್ರದಿಂದ ಸ್ತೋತ್ರ ಮಾಡ್ತಾನೆ? ಅದು ಸರಸ್ವತಿ ಸ್ತೋತ್ರ ಇರಬಹುದು, ಅಗ್ನಿ ಸ್ತೋತ್ರ ಇರಬಹುದು, ಅಗ್ನಿ ವೀಡಿ ಪುರೋಹಿತಂ ಇರಬಹುದು, ಇಂದ್ರ ಶ್ರೇಷ್ಠ ನಿತ್ಯಗಳಾದ ಏಜಿತ್ ಇರಬಹುದು, ವಾಯುಸ್ತುತಿ ಇರಬಹುದು, ವಾಯ ವಾಯಾಹಿ ದರ್ಶ ದೇವೇ ಸೋಮ ಅಲಂಕೃತ ವಾಯುಸ್ತೋತ್ರ ಇರಬಹುದು, ಪಾವಕಾನ ಸರಸ್ವತಿ ವಾಜೇ ಭಿರ್ವಾಜಿನೀಮತಿ ಎಂತ ಸರಸ್ವತಿ ಸ್ತೋತ್ರ ಇರಬಹುದು, ಮಿತ್ರಾವರಣ ಉರ್ವಾಂ ಮಿತ್ರಾವರಣದ ಸ್ತೋತ್ರ ಇರಬಹುದು. ಹೀಗೆ ಬೇರೆ ಬೇರೆ ಸದೃ ವಾಯು ಇಂದ್ರ ಅಗ್ನಿ ಮಿತ್ರ ವರುಣ ಎಲ್ಲ ದೇವತೆಗಳ ಹೆಸರು ಬರುತ್ತೆ. ಅದು ಏನು ಅನುಸಂಧಾನ ಮಾಡಬೇಕು? ಇದು ಇಂದ್ರನ ಸ್ತೋತ್ರ, ಇದು ಅಗ್ನಿಯ ಸ್ತೋತ್ರ, ಇದು ವಾಯುವಿನ ಸ್ತೋತ್ರ, ಇದು ಇಂದ್ರ ಮಿತ್ರಾವರಣದ ಸ್ತೋತ್ರ ಅಂತ ಅನುಸಂಧಾನ ಮಾಡಬಾರದು. ಮತ್ತೆ ತಾಮ್ ದೇವತಾಂ ಅಭಿಧ್ಯ ಅಭಿ ಉಪಧಾವೇ, ಆ ದೇವತಾ ದೇವತಾ ಅಂತಂದ್ರೆ ಎಲ್ಲ ದೇವತೆಗಳಲ್ಲಿ ದೇವ ಅಂದ್ರೆ ಸ್ವರ್ಗದಲ್ಲಿರ್ತಕ್ಕಂಥ ತತ್ವಾಭಿಮಾನಿಗಳು, ಅವರಲ್ಲಿ ತತನಾದವನೇ ದೇವತಾ. ನಿಜವಾದ ದೇವತಾ ಅಂತಂದ್ರೆ ಎಲ್ಲ ದೇವತೆಗಳೊಳಗೂ ವ್ಯಾಪ್ತನಾಗಿರತಕ್ಕಂಥ ಭಗವಂತನೇ. ಅದರಿಂದ ಇಂದ್ರ ಅಂತಂದ್ರೆ ಇಂದ್ರನೊಳಗಿರತಕ್ಕಂಥ ಪ್ರಾಣದೇವರು ಮತ್ತು ನಾರಾಯಣ. ಯಾಕೆಂದ್ರೆ ಇಂದ್ರ ಅಂದ್ರೆ ಏನು? ಇದು ಪರಮೈಶ್ವರಿಯೇ, ಆಮ್ನಿಪೊಟೆಂಟ್, ಸರ್ವಸಮರ್ಥ ಅಂತ ಅರ್ಥ. ಸರ್ವಸಮರ್ಥನಾದವ ಜೀವನದಲ್ಲಿ ಪ್ರಾಣದೇವರು, ಸಮಸ್ತ ಪ್ರಪಂಚದಲ್ಲಿ ಭಗವಂತ. ಆಮೇಲೆ ಮಿತ್ರ ಅಂತ ಅರ್ಥ ಇದೆ. ಮಿತ್ರ ಅಂದವರೇ ಎಲ್ಲರಿಗೂ ಮಿತ್ರ ಯಾರು? ನಮಗೆ ಕೆಲವರು ಮಿತ್ರರು ಇರಬಹುದು, ಭಗವಂತ ಎಲ್ಲರಿಗೂ ಮಿತ್ರ. ಅಷ್ಟೇ ಅಲ್ಲ, ಮಿತ್ರ ಅಂದ್ರೆ ಏನು? ಮಿತ್ರ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಮಿತ್ವಾತ್ರಾದಿ ಮಿತ್ರ ಅಂತ ನಾವು ಯಾಕೆ ಕರಿತೇವೆ ಅಂದ್ರೆ, ನಮಗೆ ಯಾವಾಗ ಏನು ತೊಂದರೆ ಬರುತ್ತೆ ಅದನ್ನು ಮೊದಲೇ ಮಿತ್ರ ಅಂತ ಅರ್ಥ ಇದೆ. ಮಿತ್ರ ಅಂತ ಹೇಳಿದ್ರು ಎಲ್ಲರಿಗೂ ಮಿತ್ರ ಯಾರು? ನಮಗೆ ಕೆಲವರು ಮಿತ್ರರು ಇರಬಹುದು, ಭಗವಂತ ಎಲ್ಲರಿಗೂ ಮಿತ್ರ. ಅಷ್ಟೇ ಅಲ್ಲ, ಮಿತ್ರ ಅಂದ್ರೆ ಏನು? ಮಿತ್ರ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಮಿತ್ರಾತ್ರಾದಿ ಮಿತ್ರ ಅಂತ ನಾವು ಯಾಕೆ ಕರಿತೇವೆ ಅಂದ್ರೆ, ನಮಗೆ ಯಾವಾಗ ಏನು ತೊಂದರೆ ಬರುತ್ತೆ ಅದನ್ನು ಮೊದಲೇ ತಿಳಿದು ಅದಕ್ಕೆ ರಕ್ಷಣೆ ಕೊಡ್ತಕ್ಕವ ಮಿತ್ರ ಅಂತ. ಮೀ ಅಂದ್ರೆ ತಿಳಿದು ರಕ್ಷಿಸೋಣ. ಅಂದ್ರೆ ನಾಳೆ ನಮಗೆ ತೊಂದರೆ ಬರುತ್ತಾದ್ರೆ ಇವತ್ತೇ ಬಂದು ಎಚ್ಚರಿಕೆ ಕೊಟ್ಟು ನೋಡು, ನಾಳೆ ಹೀಗೆಲ್ಲ ಸಮಸ್ಯೆ ಬಂದಿದ್ದು ಜಾಗ್ರತೆ ಅಂತ ನಮ್ಮನ್ನು ಎಚ್ಚರಿಸಿ ನಮ್ಮನ್ನು ಸರಿದಾರಿ ನಡೆಸುವವರು ಮಿತ್ರ. ಹೊರತು ನಮ್ಮ ಹತ್ರ ಏನು ಸಿಗುತ್ತೆ ಅಂತ ನೋಡುವವರು ಮಿತ್ರ ಅಲ್ಲ, ನಮಗೆ ಏನು ಕೊಡಬೇಕು ಅಂತ ನೋಡುವವರು ಮಿತ್ರ. ನಮಗೆ ಆಪತ್ಕಾಲದಲ್ಲಿ ರಕ್ಷಣೆ ಕೊಡುವವರು ಮಿತ್ರರು ಅಂತ. ನಮಗೆ ಆಪತ್ಕಾಲದಲ್ಲಿ ರಕ್ಷಣೆ ಮಾಡತಕ್ಕಂತಹ ಶಕ್ತಿ ಯಾವುದು? ಪ್ರಾಣದೇವರು ಮತ್ತು ಭಗವಂತನನ್ನು ಬಿಟ್ಟರೆ ಅದನ್ನು ಅವರು ಮಿತ್ರರು. ಮತ್ತೊಂದು ಮಿತ್ರ ಅಂದ್ರೆ ನೀತಿಯಿಂದ ಅರಿವನ್ನು ಕೊಟ್ಟಂತವರು ಜ್ಞಾನಪ್ರದರು. ಜ್ಞಾನಪ್ರದಸ್ಸು ಭಗವಾನ್ ಎಲ್ಲ ಯಸ್ಮಾತ್ ಲಕ್ಷ್ಮೇಂದ್ರ ರುದ್ರಾದಿ ದೇವತಾನಾಂ ಶಿರೋಪಿಗೆ ಜ್ಞಾನ ಸ್ಫೂರ್ತಿ. ಬ್ರಹ್ಮಾದಿ ದೇವತೆಗಳಿಗೂ ಜ್ಞಾನವನ್ನು ಕೊಡ್ತಕ್ಕ ಭಗವಂತ ಅವನು ಮಿತ್ರ. ಆಮೇಲೆ ವರುಣ ಅಂದ್ರೆ ಜ್ಞಾನವನ್ನು ಆವರಣಿ, ಜ್ಞಾನ ಕೊಟ್ಟ ಜ್ಞಾನ ಬರದಂತೆ ಮಾಡಿದ, ಜ್ಞಾನ ಆವರಣ ಮಾಡಿದ, ಅಜ್ಞಾನ ಕೊಟ್ಟ, ಅದರಿಂದ ಅವನು ವರುಣನಾದ. ಇನ್ನಾದ ವಾಯು ಅಂದ್ರೆ ವಯಬಂಧನೆ, ಈ ಸಂಸಾರ ಬಂಧನದಲ್ಲಿ ನಮ್ಮನ್ನು ಹಾಕಿದ. ಈ ಪ್ರಪಂಚ ಅನ್ನೋದು ಒಂದೊಂದು ಗ್ರಹ ಗೌರವಗಳು ಒಂದನ್ನೊಂದು ತಮ್ಮ ಕಕ್ಷೆಯಲ್ಲಿ ಕೂತು ಒಂದನ್ನೊಂದು ಸೆಳೆತಕ್ಕೆ ಒಳಗಾಗಿ ಆಕರ್ಷಣೆಗೆ ಒಳಗಾಗಿ ಇದು ನಿಲ್ಲುವಂತೆ ಧಾರಣೆ ಮಾಡಿದ, ಅದರಿಂದ ವಾಯು ಅನಿಸಿದ. ಹೀಗೆ ಎಲ್ಲ ಶುಕ್ರಾಗ್ನಿ ಅಂದ್ರೆ ಅವನು ಅಂಗಗಳನ್ನು ನಿಯಮನ ಮಾಡಿದ, ನಮ್ಮ ಅಂಗಾಂಗಗಳಲ್ಲಿ ಕೂತು ಅದನ್ನು ನಿಯಂತ್ರಣ ಮಾಡಿದ, ಚಲನೆ ಇಲ್ಲದೆ ಇರತಕ್ಕ ಪ್ರಪಂಚಕ್ಕೆ ಅಗಕ್ಕೆ ನಯನ ಚಲನೆ ಕೊಟ್ಟ, ಅತ್ಯಂತಗ್ನಿ ಕೊನೆಗೆ ಎಲ್ಲವನ್ನೂ ಸಂಹಾರ ಮಾಡಿದ, ಅದರಿಂದ ಅಗ್ನಿಶುದ್ಧ ವಂಚನಾಗಿದ್ದಾರೆ ಅಂತ ಯಾವ ದೇವತೆಯನ್ನು ಸ್ತೋತ್ರ ಮಾಡಿದೆವೋ ಆ ದೇವತೆಯಲ್ಲಿ ಸನ್ನಿಹಿತನಾದ, ಆ ದೇವತೆ ಬರೆಯ ಪ್ರತೀಕ, ಆ ಪ್ರತೀಕದಲ್ಲಿ ಸನ್ನಿಹಿತನಾದ ಆಯಾ ಹೆಸರಿನಿಂದಲೇ ವಂಚನಾದ ಭಗವಂತನೇ ಆ ಮಂತ್ರದಿಂದ ಪ್ರತಿಪಾದ್ಯ ಅಂತ ತಿಳ್ಕೊ. ಇದು ನಾಲ್ಕನೇ ಅನುಸಂಧ. ಇವಾಗ ಋಷಿಯಾಯಿತು, ದೇವತೆ ಆಯಿತು, ಮಂತ್ರ ಆಯಿತು, ಗಾನ ಆಯಿತು. ಆಮೇಲೆ ಏನ ಛಂದಸ ಸ್ತೋಷ್ಯನ್ ಸ್ಯಾದ್ ತಂದ ಉಪಧಾವೇ, ಯಾವ ಛಂದಸ್ಸು ಆ ಮಂತ್ರ ಯಾವ ಛಂದಸ್ಸಲ್ಲಿದೆ? ಮುಖ್ಯವಾಗಿ ಏಳು ಛಂದಸ್ಸುಗಳಿವೆ. ಆ ಛಂದಸ್ಸಿನಲ್ಲಿಯೂ ಕೂಡ ವಾಚ್ಯನಾಗಿ ಭಗವಂತನೇ ಇದ್ದಾರೆ ಅಂತ ತಿಳ್ಕೊಂಡು ಆ ಛಂದಸ್ಸಿನ ಅಭಿಮಾನ ದೇವತೆಗಳಲ್ಲಿ ಭಗವಂತನನ್ನು ಉಪಾಸನೆ ಮಾಡಿ. ಛಂದಸ್ಸು ಏಳು: ಗಾಯತ್ರಿ, ಉಷ್ಣಿಕ್, ಅನುಷ್ಠುಪು, ಬೃಹತಿ, ಪಂಕ್ತಿ, ದೃಷ್ಟುಪು, ಜಗತಿ ಅಂತ ಏಳು ಛಂದಸ್ಸುಗಳಿವೆ. ಆ ಏಳು ಛಂದಸ್ಸುಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ. ಆಮೇಲೆ ಎಲ್ಲದರಲ್ಲಿಯೂ ಛಂದಶಬ್ದ ವಾಚ್ಯನಾಗಿ ಭಗವಂತ ಇದ್ದಾರೆ. ಛಂದಸ್ಸು ಅಂದ್ರೆ ಏನು? ಛಂದಸ್ಸು ಅಂದ್ರೆ ಇಚ್ಛೆ, ಇಚ್ಛಾ ಸತ್ಯ ಸಂಕಲ್ಪನಾದ ಭಗವಂತನೇ ಛಂದಶಬ್ದ ವಾಚ್ಯ. ಅಥವಾ ಛಂದಸ್ಸು ಅಂದ್ರೆ ಖ್ಯಾತ್ಯತೆ ಅಂತ. ವೇದ ಮಂತ್ರಗಳಲ್ಲಿ ಮುಚ್ಚಿಟ್ಟವ ಅಂತ, ಅವನ್ನು ತೆರೆದು ನೋಡಬೇಕು, ಮುಚ್ಚಳ ಹಾಕಿ ಒಳಗಿರತಕ್ಕವ. ನಾವು ಸಂಪುಟದ ಹಾಗೆ ನಾವು ದೇವರನ್ನ ಸಂಪುಟದೊಳಗೆ ಹಾಕಿ ಕರಡಿಕೆಯಲ್ಲಿ ಮುಚ್ಚಳ ಹಾಕಿ ಇಡ್ತೇವೆ ಶಾಲಿಗ್ರಾಮನ ಹಾಗೆ. ಭಗವಂತ ಛಂದಸ್ಸು ಅಂದ್ರೆ, ಛಂದಸ್ಸು ಅಂದ್ರೆ ಮುಚ್ಚಿಡಲು ಇಟ್ಟವ, ತೆರೆದಿಟ್ಟಿಲ್ಲ, ಅವನನ್ನು ಮುಚ್ಚಿಕೊಂಡಿದ್ದಾನೆ. ಯಾವುದರಿಂದ? ಛಂದಸ್ಸು, ವೇದ ಮಂತ್ರಗಳೆಂಬ ಸಂಪುಟದಲ್ಲಿ ಮುಚ್ಚಿಟ್ಟಿದ್ದಾರೆ ಅವನ. ಆದ್ರಿಂದ ಅವನು ಛಂದಸ್ಸು. ಮತ್ತು ಛಂದಸ್ಸು ಅಂದ್ರೆ ಸ್ವಚ್ಛಂದ, ತನ್ನ ಇಚ್ಛೆಗೆ ಬಂದಂತೆ ತಾನು ನಡೆಯುವವ. ಅದರಿಂದ ಛಂದಶಬ್ದ ವಾಚ್ಯನಾಗಿ ಛಂದಸ್ಸುಗಳಲ್ಲಿ ಇದ್ದಾರೆ. ಛಂದಸ್ಸುಗಳ ಪ್ರಭೇದ ಯಾವುದು? ಇದು ಗಾಯತ್ರಿ ಮಂತ್ರ ಆದ್ರೆ ಗಾಯತ್ರಿ ಶಬ್ದ ವಾಚ್ಯನಾಗಿ ಅದರಲ್ಲಿ ಇದ್ದಾರೆ. ಗಾಯತ್ರಿ ಅಂದ್ರೆ ನಾವು ನೋಡಿದೆವು, ಯಾರು ಗಾನ ಮಾಡ್ತಾರೋ ಅವನನ್ನು ರಕ್ಷಣೆ ಮಾಡತಕ್ಕಂತಹ ಶಕ್ತಿ ಇದ್ದಂತ. ಉಷ್ಣಿಕ್, ಅದರಲ್ಲಿ ಗಾಯತ್ರಿ ಶಬ್ದ ವಾಚ್ಯನಾಗಿ ಗಾಯತ್ರಿಯಲ್ಲಿ ಇರತಕ್ಕಂತಹ ಪ್ರಾಣದ ಗಾಯತ್ರಿ ಛಂದಸ್ಸಿನ ಅಭಿಮಾನ ದೇವತೆ. ಗಾಯತ್ರಿ ಛಂದಸ್ಸಿನ ಅಭಿಮಾನ ದೇವತೆ ಸ್ವಾಹ, ಅಗ್ನಿ ಪತ್ನಿ ಆಗಿರ್ತಕ್ಕಂತಹ ಸ್ವಾಹ. ಅಗ್ನೇರ್ ಗಾಯತ್ರಿ ಭವತ್ಸಯುಗ್ವ ಸ್ವಾಹಾದೇವಿ. ಬೇರೆ ದೇವತೆಗಳು ಇದ್ದಾರೆ, ಸ್ವಾಹಾದೇವಿ, ಸ್ವಾಹಾದೇವಿಯಲ್ಲಿ ಪ್ರಾಣದೇವರಿದ್ದಾರೆ, ಪ್ರಾಣದೇವರಲ್ಲಿ ಗಾಯತ್ರಿ ಶಬ್ದ ವಚನಾಗಿ ಭಗವಂತ ಇದ್ದಾರೆ ಅಂತ ತಿಳ್ಕೊ. ಆಮೇಲೆ ಉಷ್ಣಿಕ್, ಉಷ್ಣಿಕ್ಕಿನ ಅಭಿಮಾನ ದೇವತೆ ಸೂರ್ಯಪತ್ನಿಯಾದಂತಹ ಸೌಮ್ಯ. ಅವಳಲ್ಲಿ ಉಷ್ಣಿಕ್ ಶಬ್ದ ವಚನಾಗಿ ಪ್ರಾಣದೇವರಿದ್ದಾರೆ ಮತ್ತು ಉಷ್ಣಿಕ್ ಶಬ್ದ ವಚನಾಗಿ ಭಗವಂತ ಇದ್ದಾರೆ. ಯಾಕೆ ಉಷ್ಣಿಕ್ಕು? ಉಷ್ಣ ಅಂತಂದ್ರೆ ನಮ್ಗೆ ಏನು ಅಂತ ನಿನ್ನೆ ಗೊತ್ತಾಗಿದೆ, ಉಷ್ಣವಯಂ ಉಷ್ಣವಸ ಅಂತ. ವಾಯುದೇವರು ದೇಹಕ್ಕೆ ತಾವು ಕೊಡತಕ್ಕವರು, ಸೂರ್ಯನಲ್ಲಿ ಇದ್ದು ಪ್ರಪಂಚಕ್ಕೆ ಬಿಸಿ ಕೊಡತಕ್ಕವರು, ದೇಹದೊಳಗಿದ್ದು ದೇಹಕ್ಕೆ ಟೆಂಪರೇಚರ್ ಕೊಡತಕ್ಕವರು ಅಂತ. ಅದರಿಂದ ಉಷಧಾಹೆ ತಾಪಕರು ಪ್ರಾಣದೇವರು. ಆ ಪ್ರಾಣದೇವರಲ್ಲಿ ಇರುವವರಾದ್ರಿಂದ ಇವನು ಉಷ್ಣಿಕ್, ಇವನು ಉಷ್ಣದಾಹಕರಾದ್ರಿಂದ ಉಷ್ಣಿಕ್. ಸಂಸಾರದ ತಾಪವನ್ನು ಪರಿಹರಿಸುವವನು ಕೂಡ ದಹತಿ, ಸಂಸಾರವನ್ನೇ ಸುಟ್ಟು ಬಿಡುವವರಾದ್ದರಿಂದ ಉಷ್ಣಿಕ್ ಶಬ್ದ ವಚನಾಗಿ ಭಗವಂತ ಆ ಛಂದಸ್ಸಿನಲ್ಲಿದ್ದಾರೆ. ಅನುಷ್ಠುಪ್, ಅನುಷ್ಠುಪ್ ಛಂದಸ್ಸು ದೇವತೆ ರೋಹಿಣಿ, ಚಂದ್ರಪತ್ನಿಯಾದ ರೋಹಿಣಿ, ಅಗ್ನಿ ಸೂರ್ಯ ಚಂದ್ರ, ಚಂದ್ರಪತ್ನಿಯಾದ ರೋಹಿಣಿ ಅನುಷ್ಠುಪ್ ಛಂದಸ್ಸಿನ ದೇವತೆ. ಅವಳಲ್ಲಿ ಅನುಷ್ಠುಪ್ ಶಬ್ದವಾಚ್ಯರಾಗಿರತಕ್ಕಂತಹ ಭಗವಂತ ಪ್ರಾಣಿಗಳಿದ್ದಾರೆ, ಅವರೆಲ್ಲ ಅನುಷ್ಠುಪ್ ಶಬ್ದವಾಚ್ಯರಾಗಿರತಕ್ಕಂತಹ ಭಗವಂತ ಇದ್ದಾರೆ. ಯಾಕೆ ಭಗವಂತನಿಗೆ ಅನುಷ್ಠುಪ್ ಅಂದರೆ ಭಗವಂತನ ಮಹಿಮೆಗೆ ಅನುಗುಣವಾಗಿ ಸಮಸ್ತ ವೇದಗಳಿಂದ ಅವರು ಸ್ತೂಯಮಾನರಾದ್ದರಿಂದ ಅನುಷ್ಠುಪ್. ಪ್ರಾಣಿಯವರು ಅನುಷ್ಠುಪ್, ಭಗವಂತನ ಅನುಷ್ಠುಪ್. ಅದಾದ್ಮೇಲೆ ಒಂಬತ್ತನೇದು ಬೃಹತಿ ಛಂದಸ್ಸು. ಬೃಹತಿ ಛಂದಸ್ಸಿಗೆ ಬೃಹಸ್ಪತಿ ಆಚಾರ್ಯ ಹೆಂಡತಿದ್ದಾರೆ, ಅಭಿಮಾನಿ ದೇವತೆ. ಅವಳಲ್ಲಿ ಬೃಹತಿ ಶಬ್ದವಾಚ್ಯರಾಗಿದ್ದು ಮತ್ತು ಭಾರತೀ ಕೂಡ, ಸರಸ್ವತಿ ಭಾರತಿ.